ಅಲ್ಲಿಂದ 7 ಕಿಲೋಮೀಟರ್ ಇದೆ ನಮ್ಮೂರಿಂದ, ಅಂದ್ರೆ ಹೋಗಿ ಬರೋಕೆ ಸ್ವಲ್ಪ ಹಿಂಸೆ ಅಂತ ಅಂದ್ಬಿಟ್ಟು ಕೊಟ್ಟು ಹೊಲ ಮಾತ್ರ ನಾವೇ ಮಾಡ್ತಾ ಇದ್ದೋ. ಈಗ ನಾ 6 ಎಕರೆ ಅಂದ್ರಲ್ಲ, ಈಗ ನಿಮ್ ತಂದೆಯವ್ರಿಗೆ ಇದ್ದಿದ್ದ 6 ಎಕರೆ ನೀವು ಮಾಡ್ತಾ ಇದ್ರಿ, ನೀವ್ ಎಷ್ಟು ಅಣ್ಣ ತಮ್ಮಂದ್ರು? ಸರ್ ನಮ್ಮ ಅಣ್ಣ ಇದ್ರು ತಿಳೋಬ್ರು. ಹಾಗಾಗಿ ನಿಮ್ಗೆ ನೀವು 6 ಎಕರೆ ಮಾಡ್ತಾ ಇದ್ದೀರಿ. ಈಗ 6 ಎಕರೆನಲ್ಲಿ ನೀವು ಅದಕ್ಕೆ ಬಂದು ಕೃಷಿಯನ್ನ ಪ್ರಾರಂಭ ಮಾಡ್ಬೇಕು ಅಂದ್ರೆ ನೀರಾವರಿಗೆ ಏನ್ ವ್ಯವಸ್ಥೆ ಇತ್ತು, ಅಥವಾ ನೀನು ಬೇರೆ ವ್ಯವಸ್ಥೆ ಮಾಡ್ಕೊಂಡ್ರ? ಇಲ್ಲ, ನೀರಾವರಿಗೆ ಅಂದ್ರೆ ಮಳೆಯಾಶ್ರಯನೇ, ಮಳೆಯಾಶ್ರಯದಲ್ಲೇ ಮಾಡ್ತಾ ಇದ್ದೋ. ಆಮೇಲೆ ಈಗ ನಾವು ಅಷ್ಟೊಂದು ಇಲ್ಲಿ CTRA ಹುಣಸೂರು CTRA ಇದೆಯಲ್ಲ, ಹೋಗಿ ಸ್ವಲ್ಪ ಸಂಶೋಧನೆ ಅದ್ರ ಮಾಡಲ್ನ ನಾನು ಮಾಡಿದ್ದೆ. ಅಲ್ಲಿ ಮಾಮೂಲಿ 1 ಎಕರೆನಲ್ಲಿ ಒಂದ್ ಭಾಗ ಅರಣ್ಯ ಐತೆ, ಒಂದ್ 10 ಕುಂಟೆನಲ್ಲಿ 10 ಕುಂಟೆ ತೋಟಗಾರಿಕೆ, ಒಂದ್ 10 ಕುಂಟೆ ವಾಣಿಜ್ಯ ಬೆಳೆ, ಒಂದ್ 10 ಕುಂಟೆನಲ್ಲಿ ಆಹಾರ ಪದ್ಧತಿ, ಒಂದ್ 10 ಕುಂಟೆನಲ್ಲಿ ಎರೆಹುಳು ತೊಟ್ಟಿ ಕೃಷಿ ಹೊಂಡ ಇಲ್ಲ. ಆ ಮಾಡಲ್ ನಾನು ಮಾಡಿದ್ದೆ ಸರ್. ಆ ಮಾಡಲ್ ಅಂದ್ರೆ ಸಮಗ್ರ ಕೃಷಿ ಪದ್ಧತಿ ಮಾಡಿದ್ದೆ ಒಂದು ಮುಂದೆ ಅದನ್ನ ನೀವು ಅಳವಡಿಸ್ಕೊಂಡ್ರೆ? ಅಳವಡಿಸ್ಕೊಂಡಿದ್ದೆ ಸರ್. ಅಂದ್ರೆ ಫಸ್ಟ್ ನೀರಾವರಿಗೆ ಏನ್ ಮಾಡಿದ್ರಿ ಪೂರ್ತಿ? ನೀರಾವರಿ ಇಲ್ಲ, ಮಳೆ ಆಶ್ರಯನೇ. ಇವತ್ತಿಗೂ ಮಳೆ ಆಶ್ರಯ ಇದೆಯಾ? ಮಳೆ ಆಶ್ರಯನೇ ಇದೆ, ಪಕ್ಕದಲ್ಲಿ ಅಕ್ಕ ಅವರು ನೀವು ಬೋರ್ ಹಾಕಿದ್ರೆ ಅಲ್ಲಿ ಮಾಡ್ಕೋತೀವಿ. ಅಂದ್ರೆ ನಿಮ್ ಜಮೀನಲ್ಲಿ ನೀವು ಬೋರ್ ಇಲ್ಲ ಬೋರ್ ಮಾಡಿಸ್ತಾ ಇದ್ದ? ಬೋರ್ ಇಲ್ಲ, ಮಳೆ ಆಶ್ರಯನೇ. ಹೌದಾ, ಮಳೆ ಆಶ್ರಯ. ಅದೇ ಹೇಳಿ, ಈಗ ಸಮಗ್ರ ಕೃಷಿಯನ್ನ ಅಳವಡಿಸ್ಕೊಂಡಿ ಅಂತ ಹೇಳಿದ್ರೆ ಇಡೀ 6 ಎಕರೆಗೆ ಸಮಗ್ರ ಕೃಷಿಯನ್ನ ಯಾವ ವಿಧಾನದಲ್ಲಿ ಎಷ್ಟೆಷ್ಟು ಎಕರೆಗೆ ಏನೇನು ಮಾಡಿದ್ದೀರಿ, ಮತ್ತೆ ಇಡೀ ನಿಮ್ಮ 6 ಎಕರೆ ಜಮೀನಲ್ಲಿ ಯಾವ್ಯಾವೆಲ್ಲ ಬೆಳೆಗಳನ್ನ ಸಮಗ್ರ ಕೃಷಿ ಮಾದರಿಯಲ್ಲಿ ನೀವು ಇವಾಗ ಬೆಳೀತಾ ಇದ್ದೀರಿ ಅಂತ ಹೇಳಿ. ಸರ್, 6 ಎಕರೆನಲ್ಲಿ 2 ಎಕರೆ ನುಗ್ಗೆ ಹಾಕಿದ್ವಿ ಸರ್. 2 ಎಕರೆ ನುಗ್ಗೆ ಇಡೀ 2 ಎಕರೆ ನುಗ್ಗೆ, 2 ಪೂರ್ತಿ ನುಗ್ಗೆ ಇದೆ. ಅದ್ರ ಮಧ್ಯೆ ಏನು ಬೇರೆ ಅಂತಂದ್ರೆ ಅದನ್ನ ಪೂರ್ತಿ ನೈಸರ್ಗಿಕ ಮಾಡ್ತಾ ಇದ್ವಿ. ನೈಸರ್ಗಿಕ ಕೃಷಿ ಪದ್ಧತಿ ಮಾಡ್ತಾ ಇದೀವಿ. ಮಾಮೂಲಿ ಅದಕ್ಕೇನು ಬೇರೆ ರಾಸಾಯನಿಕ ಆಗಲಿ ಇದು ಮಾಡ್ತಾ ಇಲ್ಲ, ಮದ್ಕೆ ಪದ್ಧತಿ ಮಾಡ್ಬಿಟ್ಟು ಮಾಡ್ತಾ ಇದೀವಿ. 2 ಎಕರೆ ಪೂರ್ತಿ ಅಳವಡಿಸ್ಕೊಂಡಿದ್ದೀವಿ. ಅದು ಇನ್ನೊಂದು 1.5 ಎಕರೆನಲ್ಲಿ ಒಂದು 10 ಕುಂಟೆ ಅದೇ ಮಾಮೂಲಿ ಮಾಡಲ್ ಹೇಳಿದ್ನಲ್ಲ ಆ ತರ CTRA ಮಾಡಲ್ ಮಾಡಿದ್ವಿ. ಒಂದು 10 ಕುಂಟೆನಲ್ಲಿ ಅರಣ್ಯ ಸಸಿಗಳಿದೆ, 6 ಅಡಿಗೆ ಒಂದು 80 ಆರ್ಕಿಲಸ್ ಇದೆ, ಒಂದು 200 ಸಿಲ್ವರ ಇದೆ, ಒಂದು 300 ತನಕ ಹೆಬ್ಬೇವಿದೆ. ಅದೇ ಅಡಿಕೆಯನ್ನ ಸಪರೇಟ್ ಆಗಿ ಹಾಕಿದ್ದಾರೆ? ಹೆಬ್ಬೇವು, ಅಡಿಕೆ ಇಲ್ಲ ಹೆಬ್ಬೇವು. ಈಗ ನುಗ್ಗೆಯನ್ನ 4 ಎಕರೆಗೆ ಹಾಕಿದ್ದೀರಿ, 2 ಎಕರೆಗೆ ಸಂಪೂರ್ಣ ನುಗ್ಗೆ ಭಾಗ್ಯ ತಳಿಯನ್ನು ಹಾಕಿದ್ದೀರಿ. ಈಗ ಯಾಕೆ ಕೇವಲ ಅದು 2 ಎಕರೆಗೆ ಕೇವಲ ನುಗ್ಗೆನೇ ಹಾಕ್ಬೇಕು ಅಂತ ಅನಿಸ್ತು ನಿಮ್ಗೆ? ಭಾಗ್ಯ ನುಗ್ಗೆ ತಳಿ ಅಂತಂದ್ರೆ ಧಾರವಾಡ ತರಬೇತಿಗೆ ಹೋಗಿದ್ದೋ, ನಿಖರ ಕೃಷಿನಲ್ಲಿ ಹೋಗಿದ್ದಾಗ ಅಲ್ಲಿ ನಮ್ಗೆ ತರಬೇತಿ ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋದಾಗ ನೋಡಿದ್ದೋ ನಾವು, ನೋಡ್ಬಿಟ್ಟು ನಾವು ಭಾಗ್ಯ ಅಂದ್ರೆ ಅದ್ರ ರೇಟು ಚೆನ್ನಾಗಿತ್ತಲ್ಲ, ಮಾಮೂಲಿ ಯಾವುದೇ ಸೀಸನ್ ಅಲ್ಲೂ 40 ರೂಪಾಯಿ ಕಡಿಮೆ ನುಗ್ಗೆ ಬರಲ್ಲ, ಅದನ್ನ ಯಾಕೆ ಮಾಡಬಾರ್ದು ಅಂದ್ಕೊಂಡು ಅವಾಗಲೇ ಒಂದು 12 ವರ್ಷದ ಹಿಂದೆನೆ ಅನ್ಕೊಂಡಿದ್ದೆ ನಾನು. ಆದ್ರೆ ಈಗ ಹೋದ ವರ್ಷದಿಂದ ಅಳವಡಿಸ್ಕೊಂಡು 2 ವರ್ಷದಿಂದ. ಅಂದ್ರೆ ನೀವು ನುಗ್ಗೆ ಹಾಕಿ 2 ವರ್ಷ ಆಯ್ತು? ಒಂದು ವರ್ಷ ಆಯ್ತು. ಇನ್ನು ಬೆಳೆ ಬರ್ತಾ ಇದೆಯಾ? ಈಗ ಈ ಸರಿ ಸ್ಟಾರ್ಟ್ ಆಗಿದೆ. ಈಗ ಅದಕ್ಕೆ ಮುಂಚೆ ಏನೆಲ್ಲ ಮಾಡ್ತಾ ಇದ್ರಿ ಸರ್? ಅದಕ್ಕಿಂತ ಮುಂಚೆ ಮಾಮೂಲಿ ಅದಕ್ಕಿಂತ ಇದು ಮಾಮೂಲಿ ಮುಸ್ಕುಂಜೋಳ ಆಗ್ತಾ ಇದ್ದು, ಮುಸ್ಕುಂಜೋಳ, ರಾಗಿ, ಸಿರಿಧಾನ್ಯಗಳು, ಸಿರಿಧಾನ್ಯ ನವಣೆ, ಕೊರಳೆ ಅದಾಗ್ತಾ ಇದ್ದು, ರಾಗಿ ಬೆಳೀತಾ ಇದ್ದು, ಅವ್ರೆ ಆಮೇಲೆ ಎಲ್ಲ ಇದು ಮಾಡ್ಕೊಂಡು ಹಿಂಗಾರಲ್ಲಿ ಅವರೇ ಬೆಳ್ಕೋತಾರೆ. ಈಗ ಮುಂಗಾರಲ್ಲಿ ಬಂದಾಗ ನೀವು ಹತ್ತಿ, ರಾಗಿ, ಅವರೇ, ಜೋಳ, ಹಿಂಗಾರ ಬಂದು ಜಾಸ್ತಿ ಆಲ್ಮೋಸ್ಟ್ ಹುರುಳಿ ಮಲೆಪುರ ತಬೇಳ್ಕೊಳ್ಳೋವು, ಅವರೇ ಎಲ್ಲ ಕಮರ್ಷಿಯಲ್ ಫುಲ್ ಅವರೇನೆ. ಕಮರ್ಷಿಯಲ್ ಅಂದ್ರೆ ವಾಣಿಜ್ಯ ಬೆಳೆ ಬೆಳೆಗೆ ಎಲ್ಲ ಪೂರ್ತಿ ಅವರೇ ನಾಕೊಳ್ತಾರೆ. ಅಂದ್ರೆ ಪೂರ್ತಿ 6 ಎಕರೆಗೂ ಅವರೇ ಕೂರಿಸ್ತಾ ಇದ್ರ? ಅವ್ರ ಇಲ್ಲ, 6 ಎಕರೆನಲ್ಲಿ ಇಲ್ಲಿ ಮಾಡಲ್ ಬಿಟ್ಟು, 1 ಎಕರೆ ಮಾಡಲ್ ಬಿಟ್ಟು ಬಾಕಿ. ಈಗ ಮಾಡಲ್ ಅಂತ ಹೇಳಿದ್ರಲ್ಲ, ಈ ಮಾದರಿ ಮಾಡಿದ್ದೀನಿ ಅಂತ ಸಮಗ್ರ ಕೃಷಿದು, ಅಲ್ಲಿ 1 ಎಕರೆಗೆ ಮಾತ್ರ ನೀವು ಸಿಲ್ವರ್ ಹೆಬ್ಬೇವು ಅವ್ರ ಮಾಡ್ಕೊಂಡಿದ್ವಿ, ಬಾಕಿದ್ಕೆ ಈಗ 1.5 ಎಕರೆಗೆ ಬಟರ್ ಫುಟ್ಟು ಮತ್ತೆ 1.5 ಎಕರೆ ಸಿಬಿ ಹಾಕೊಂಡ್ಬಿಟ್ಟಿದ್ವಿ. ಈಗ ಹಾಕಿದೀರಾ? ಈಗ ಮುಂದೆ ತಿಂಗಳು ಹಾಕ್ತಾ ಇದ್ದೀವಿ. ಈಗ ನೀವು ಯಾಕೆ ಈ ಹೆಬ್ಬೇವು ಆಗ್ಲಿ ಅಥವಾ ಬೇರೆ ರೀತಿದ್ನ ಬೇಲಿ ಸುತ್ತ ನಿಮ್ಮ ಜಮೀನ್ ಸುತ್ತ ಯಾಕೆ ಕೂರಿಸ್ತಿಲ್ಲ ಸರ್? ಇದಕ್ಕೆ ಒಂದು ಏನಪ್ಪಾ ಕಾರಣ ಅಂತಂದ್ರೆ, ನಮ್ಮ ದೇಶದಲ್ಲಿ 33% ಅರಣ್ಯ ಇರ್ಬೇಕಂತ ಒಂದು ಕಾನೂನು ಇದೈತೆ, ಅದನ್ನ ಅಳವಡಿಸ್ಕೊಡ್ಬೇಕಂತಂದ್ಬಿಟ್ಟೆ. ನಮ್ಮಿರೋ ಜಮೀನಲ್ಲಿನೇ ಅಂದ್ರೆ ನಮ್ಮಲ್ಲಿ ಮರಗಳನ್ನ ಬೆಳೆಸೋ ವೃಕ್ಷರಕ್ಷಿತ ರಕ್ಷಿತ ಅಂತಾರೆ, ಅಂದ್ರೆ ನಾವು ಮರಗಳನ್ನ ಕಾಪಾಡಿದ್ರೆ ಅವ್ರು ನಮ್ಮನ್ನ ಕಾಪಾಡ್ತವೆ. ಆಮೇಲೆ ಒಂದು ಇನ್ಸೂರೆನ್ಸ್ ಇದ್ದಂಗೆ, ಈಗ ನಾವು ಇನ್ಸೂರೆನ್ಸ್ ಕಟ್ಟಕ್ಕಾಗಲ್ಲ, ಅದೇ ಒಂದು 10 ಹೆಬ್ಬೇವು ಇಲ್ಲ ಮಹಾಗಣಿ ಸಿಲ್ವರ್ ಹಾಕೊಂಡು 10 ವರ್ಷ ಆದ್ಮೇಲೆ ಒಂದು ಮರ ಕಂಡೀಷನ್ 10,000 ರೂಪಾಯಿ ಹೋಗುತ್ತೆ. ಈಗ 10 ಮರನ ಒಂದು 12 ಮರ ಮಾಡಿದೆ, 1,20,000 ರೂಪಾಯಿ ಮಾಡಿದೆ. ಅಲ್ಲ, ಈಗ ನೀವು 1 ಎಕರೆ ಪ್ರದೇಶದಲ್ಲಿ ಸಂಪೂರ್ಣ ಈ ಮರಗಳನ್ನ ಕೂರಿಸಿದ್ದೀನಿ ಅಂತ ಹೇಳಿದ್ರೆ, ಆ ಸಂಪೂರ್ಣ 1 ಎಕರೆ ಕೃಷಿ ಪ್ರದೇಶದಲ್ಲಿ ಬೇರೆ ಇನ್ನೇನು ಬೆಳೆಯನ್ನ ಬೆಳೆಯೋದಕ್ಕಾಗಲ್ಲ? ಇಲ್ಲ, 1 ಎಕರೆ ಇಲ್ಲ, 10 ಕುಂಟೆ ಮಾತ್ರ ಕೂರಿಸಿರೋದು. 10 ಕುಂಟೆ ಕೂರಿಸಿದಿರಿ. ಅಲ್ಲ, ಈ ರೀತಿ 10 ಕುಂಟೆಗೆ ಸಪರೇಟ್ ಆಗಿ ಕೂರಿಸಬಹುದು? ಇದು ಮಾಡ್ಬೋದಾಯ್ತು. ಇದು 10 ಕುಂಟೆ ಇದೆಯಲ್ಲ, ಅದಕ್ಕೆ ಈಗ ಇದು ಮೆಣಸು ಹಾಕ್ಬೋದಾಯ್ತು. ಒಳಗಡೆ ಮೆಣಸು ಬಳ್ಳಿ ಶುಂಠಿ ಅದೆಲ್ಲ ಹಾಕ್ಬೋದು. ಕೇವಲ 10 ಕುಂಟೆಗೆ ನೀವು ಎಷ್ಟು ಮರ ಕೂರಿಸಿದಿರಿ ಸರ್? ಅದೇ 200 ಸಿಲ್ವರ್ ಹಾಕೊಂಡಿದ್ದೀನಿ. 10 ಕುಂಟೆನಲ್ಲಿ 200 ಸಿಲ್ವರ್ ಹಾಕಿ 6 ಅಡಿ ಹಾಕೊಂಡಿದ್ದೀನಿ. ಹಾಕ್ಬೋದಾ? ಹಾಕ್ಬೋದು ಸರ್. ಹಾಕಿದ್ದು ಅಂತಂದ್ರೆ ಅದನ್ನ ಸೇರ್ಕೊಂಡು ಸುತ್ತ ಬೌಂಡ್ರಿ ಎಲ್ಲ ಆಗಿದೆ. ಅಲ್ಲ, ಅದೇ ನಾನು ಹೇಳ್ತಾ ಇರೋದು, ಬೌಂಡ್ರಿ ಎಲ್ಲ ಹಾಕೊಳ್ತೀವಿ. ನಾನು ಅದನ್ನೇ ಹೇಳ್ತಾ ಇರೋದು, ಕೇವಲ 10 ಗಂಟೆಗೆ ಹಾಕಿದ್ರ ಇಲ್ಲ ನೀವು ಸುತ್ತ ಬದುಗಳ ಮೇಲೆ ಸುತ್ತ ಅಂದ್ರೆ ಆರ್ಪಿಎಸ್ ಒಂದು 50 ಇದೆ, ಒಂದು 300 ಹೆಬ್ಬ್ಯಾವ್ ಇದೆ ಸುತ್ತ ನಿಮ್ಮ ಜಮೀನಿನ ಸುತ್ತ ಬೇಲಿಯ ಮಗದಲ್ಲಿ ಇವೆಲ್ಲ ಹಾಕೊಂಡಿದ್ರಿ, ಬದುಗಳ ಮೇಲೆ ಹಾಕೊಂಡಿದ್ರೆ ಒಂದು ಹೆಬ್ಬ್ಯಾವ ಒಂದು ಸಿಲ್ವರ, ಮಾಮೂಲಿ ಆರ್ಕಿಲೆಸ್ ಅಂತ ಹಾಕಿಲ್ಲ, ಹೆಬ್ಬೆವ ಸಿಲ್ವರ್ ಮಧ್ಯೆ ಒಂದು ಸಿಲ್ವರ್ ಬಿಟ್ಟು ಒಂದು ಹೆಬ್ಬೆವ 10 ಅಡಿ ಅದು 8-8 ಅಡಿಗೆ ಹಾಕೊಂಡಿದ್ದೆ. ಈಗ ಮಿಕ್ಕಿದ 2 ಎಕರೆನಲ್ಲಿ ನಾವು ನುಗ್ಗೆಯ ಕೃಷಿಯನ್ನ ಹೆಚ್ಚಾಗಿ ಮಾತಾಡೋಣ. ಈಗ ಎಲ್ಲ ಮುಂಚೆ ಅವರೇ ಬೆಳೀತಾ ಇದೆ, ಈಗ ಧಾರವಾಡದಲ್ಲಿ ಹೋದೆ ಅಲ್ಲಿ ಮಾಹಿತಿ ದೊರೆಯಿತು ನನಗೆ ನುಗ್ಗೆನ ಅದಕ್ಕೋಸ್ಕರ ಹಾಕ್ಬೇಕಂತಿದ್ದೀನಿ ಅಂತ. ಅದಕ್ಕೆ ಏನು ಯಾವ ರೀತಿಯಾದ ಭೂಮಿ ಸಿದ್ಧತೆ ಏನ್ ಮಾಡ್ಕೋಬೇಕು, ಯಾವ ರೀತಿಯಾದ ಮಣ್ಣು ಬೇಕು ನುಗ್ಗೆ ಒಂದು ಬೆಳೆ ಉತ್ತಮವಾಗಿ ಬರಬೇಕು ಅಂತ? ಜಾಸ್ತಿ ಆಗಲ್ಲ, ಮೇನ್ ಮುಖ್ಯವಾಗಿ ಶೀತಕ್ಕೆ ಆಗಲ್ಲ. ಆಮೇಲೆ ಇನ್ನೊಂದೇಪ, ಅದಕ್ಕೆ ಏನಪ್ಪಾ ಅಂತಂದ್ರೆ ಫಸ್ಟ್ ಭೂಮಿನ ಹದಗೊಳಿಸ್ಕೊಂಡು ಒಂದು ಹೆಚ್ಚು ಕಡಿಮೆ ಒಂದು 3-4 ಹೆಕ್ಟರ್ಷ್ಟು ನಿಂಗೆ ಗೊಬ್ಬರ ಇದೆಯಲ್ಲ ಪೂರ್ತಿ ಚೆಲ್ಲಬಿಟ್ಟು ರೋಟ್ರಿ ಓಡಿಸ್ಬಿಟ್ಟು ಆಮೇಲೆ 1.5 ಅಡಿ ಆಳ 1.5 ಅಡಿ ಅಗಲದಲ್ಲಿ ಗುಂಡಿ ಮಾಡಿಬಿಟ್ಟು ಅದಕ್ಕೆ ಇದು ನಾನು ಏನು ಮಾಡೋದು ಇನ್ನೊಂದು ಹೇಳಬೇಕಂತಂದ್ರೆ ಎರೆಹುಳನ ತೊಟ್ಟಿ ಮಾಡಿಲ್ಲ, ತಿಪ್ಪೆಗುಂಡಿಗೆ ಎರೆಹುಳ ಬಿಟ್ಟಿದ್ದೀನಿ, ತಿಪ್ಪೆಗುಂಡಿ ಪೂರ್ತಿ ಎರೆಹುಳ ಬಿಟ್ಟಿದ್ದೀನಿ. ಅದು ಏನಾದ್ರು ಮಳೆ ಬಂದಾಗ ಏನಾಗುತ್ತೆ ಅಂತಂದ್ರೆ ಎರೆಹುಳ ಫುಲ್ ಹರಡಾಡುತ್ತೆ. ಅದೊಂದು ಇದೆ, ಆ ಎರೆಹುಳ ಗೊಬ್ಬರ ಇದೆಯಲ್ಲ ಅದು ಮೇಲ್ಮಣ್ಣು ಇದೆಯಲ್ಲ, ಮೇಲ್ಮಣ್ಣು ಮತ್ತೆ ಎರೆಹುಳ ಗೊಬ್ಬರ ಎರಡು ಸಮ ಮಾಡಿಕೊಂಡು 1/2 ಅಡಿ ಗುಂಡಿಗೆ ಹಾಕೊಂಡು ಅದ್ರ ಮೇಲೆ ಮಿಕ್ಸ್ ಮಾಡಿ ಇದ್ರ ಅದನ್ನ ಹಾಕೊಂಡು ಇದು ಮಾಡಿ. ಅದು ಮಾಡಿ ನೀವು ಕೆ ವಿ ಕೆ ಸುತ್ತೂರಿಂದ ಸಸಿಗಳು ತಂದ್ರೆ 10 ಅಡಿ ಕೃಷಿ. 10 ಅಡಿ ಅಂದ್ರೆ 2 ಎಕರೆಗೆ ಎಷ್ಟು ಸಸಿಗಳನ್ನು ಕೊಡ್ತಿದ್ರೆ? 1,000 ಕೃಷಿ. ಎಷ್ಟು ಇಳುವರಿ ಬರಬಹುದು ಅಂತ ನಿರೀಕ್ಷೆ ಮಾಡ್ತಾ ಇದ್ರೆ? ಮೊದಲನೇ ವರ್ಷ ಕಡಿಮೆ ಬರುತ್ತೆ, ಮೊದಲನೇ ವರ್ಷ ಒಂದು 10 ಕೆಜಿ ಅಷ್ಟು ಬರುತ್ತೆ ಸರ್. ಮೊದಲನೇ ವರ್ಷ 10-12 ಕೆಜಿ ಬರುತ್ತೆ. ನೆಕ್ಸ್ಟ್ ವರ್ಷದಿಂದ 6 ತಿಂಗಳು ಒಂದು ಬೆಳೆ ಸರ್, ಅದು ಜನವರಿ ಟು ಏಪ್ರಿಲ್ ಬರುತ್ತೆ. ಮೇಗೆ ಕಟಾವು ಮಾಡಬೇಕು, ಮೇಗೆ ಕಂಪ್ಲೀಟ್ ಕಟಾವು ಮಾಡಬೇಕು ಮೇ ಜೂನ್ಗೆ. ಪುನಃ ಈಗ ಅಕ್ಟೋಬರ್ ನವೆಂಬರ್ಗೆ ಈ ಸರಿ ಬಿಡಬೇಕಿತ್ತು ಅಂದರೆ ಸೀತಕ್ಕೆ ಇದಾಗಿದೆ. ಪುನಃ ಅಕ್ಟೋಬರ್ ಟು ಜನವರಿ ತನಕ ಬಿಡುತ್ತೆ ಸರ್. ಹೂ ಇದ್ರೂ ಅದು ಕಾಯಿ ಬಿಡ್ತಾ ಇರ್ತದೆ, ಆಮೇಲೆ ಹೂ ಬಿಡ್ತಾ ಇರ್ತದೆ. ಅದು ಆಮೇಲೆ ಸೊಪ್ಪು ಏನಾದ್ರು ಮಾರುಕಟ್ಟೆ ಮಾಡಬೇಕು. ಈಗ ನಾನು ಅದಕ್ಕೆ ಅದೇ ಇದು ಮಾಡಿದ್ದೀನಿ. ಸೊಪ್ಪು ಅಂತಂದ್ರೆ ಒಬ್ರು ಹಿರೇಮಠ ಅಂತ ಮಾಡಿದ್ದಾರೆ ಅವ್ರದ್ದು, ಅವ್ರದ್ದು ಸ್ವಲ್ಪ ಮಾಹಿತಿ ತಗೊಂಡು ಅವ್ರದ್ದು ಅಂದ್ರೆ ನಾವು ಸೊಪ್ಪು ಮಾಡ್ಬೇಕಂತಂದ್ರೆ ಈಗ 1,000 ಆಗಲ್ಲ, 1 ಎಕರೆಗೆ ಕನಿಷ್ಠ ಅಂದ್ರೆ 5,000 ಕುಂಟಿಸ್ಕೋಬೇಕು. ನಾವು 8-10 ಅಡಿ ಕುಂಟಿಸ್ತಾ ಮಧ್ಯ ಒಂದು ಈಗ ಎಕ್ಸ್ಟ್ರಾ ಒಂದು 1 ಎಕರೆ ಆ ಥರ ಮಾಡುವ ಅಂತ ಇದ್ದೀನಿ. 1 ಎಕರೆ ಯಾವ ಥರ ಸರ್? ಮಾಮೂಲಿ ಸೊಪ್ಪಿಗೆ ಅಂತಂದ್ರೆ 4 ಅಡಿ ಸಾಲು, ಸಾಲಿನ ಸಾಲು 4 ಅಡಿ. 6 ಅಡಿ ಸಾಲು ಮಾಡಿದಿರಿ ಸರ್? 10 ಅಡಿ ಸರ್. ಬರೀ ಈಗ ಮಾಡಿರೋದು ಬರೀ ಕಾಯಿಗೆ ಮಾತ್ರ 10 ಅಡಿ ಸಾಲು ಮಾಡಿ ಹಾಕಿದ್ರೆ ಹಾಕಿ ಮಾಡಿದಿನಿ. ನೆಕ್ಸ್ಟ್ ಗೆ ಅದು ಸ್ವಲ್ಪ ಕಂಪ್ಲೀಟ್ ಮಾಹಿತಿ ಮಾಡ್ಬೇಕಂತ ಇದ್ದೀನಿ ಸರ್. ಅದು ಪೌಡರ್ ಮಾಡ್ಬಿಟ್ಟು ಮಾರ್ಬೇಕಂತ ಇದ್ದೀನಿ. ಸ್ವಲ್ಪ ಮಾಹಿತಿ ಸ್ವಲ್ಪ ಕೊರತೆಯಿಂದ ಮಾಡಿಲ್ಲ. ಅದ್ರ ಐಡಿಯಾ ಇದೆ, 4 ಅಡಿಗೆ 4 ಅಡಿ ಸಾಲು, ಗಿಡದಿಂದ ಗಿಡಕ್ಕೆ 2 ಅಡಿ. ಅದೇನಪ್ಪ ಅಂದ್ರೆ 3 ಅಡಿ ಬರ್ಮೇಲೆ ಕಟ್ ಮಾಡ್ಕೋಬೇಕು. 3 ತಿಂಗಳು ಒಂದ್ ಸರಿ ಕಟ್ ಮಾಡಿದ್ರೆ ಪುನಃ ಅದು ಮಾಮೂಲಿ 3 ತಿಂಗಳು. ಅದೇ ಸೊಪ್ಪನ್ನ ಯಾವ ರೀತಿ ಅಂತಂದ್ರೆ, ಅದು ಸೊಪ್ಪನ್ನ ಮಾಮೂಲಿ ಗಿಡದಿಂದ ಕುಯ್ಕೋತೀವಲ್ಲ, ಕೂದ್ಬಿಟ್ಟು ಒಂದು ತಾರ್ಪಾಲು ಅದು ನೆಲ್ಲಲ್ಲಿ ಒಣಸ್ಕೋಬೇಕು. ಅದು ಒಂದು ತಾರ್ಪಾಲ್ ಹಾಕ್ಬಿಟ್ಟು ಬಿಟ್ರೆ ಅದು ಕಂಪ್ಲೀಟು ತಾರ್ಪಾಲ್ ಇರ್ತದ, ಅದು ಫಸ್ಟ್ ಉಪ್ಪು ನೀರಿಗೆ ಹಾಕೋಬೇಕು ಸರ್. ಉಪ್ಪು ನೀರಲ್ಲಿ ತೊಳ್ಕೋಬೇಕು. ಮಾಮೂಲಿ ಗಿಡ ಅದೇ ಎಲ್ಲ ಏನು ಮಾಮೂಲಿ ಇದು ಗೊಂಚಲು ಇರ್ತದೆ ಅದನ್ನೇ ಇದು ಮಾಡ್ಬಿಟ್ಟು ಅದನ್ನ ಪುನಃ ತಣ್ಣೀರಲ್ಲಿ ತೊಳೆದ್ಬಿಟ್ಟು ನಾವು ತಾರ್ಪಾಲ್ ಮೇಲೆ ಹಾಕೊಂಡು 2 ದಿನ ಬಿಟ್ಟರೆ ಸಾಕು, ಕಂಪ್ಲೀಟ್ ಆರೋಗುತ್ತೆ. ಉಪ್ಪು ನೀರಲ್ಲಿ ಯಾಕೆ ತೊಳಿಬೇಕು ಅಂತ ಸರ್? ಅದು ಕ್ರಿಮಿಕೀಟ ಧೂಳು ಎಲ್ಲ ಇರ್ತಿದ್ದಲ್ಲ ಅದ್ರ ಅದಕ್ಕೋಸ್ಕರ ಅದನ್ನ ಆಮೇಲಿಂದ ಅದನ್ನ ಇದು ಮಾಡ್ಕೊಂಡು ಪೌಡ್ರ್ ಮಾಡೋದು. ಮಿಕ್ಸಿಲೇ ಮಾಡ್ಕೋಬಹುದು, ಕಡಿಮೆ ಪ್ರಮಾಣ ಜಾಸ್ತಿ ಪ್ರಮಾಣ ಮಿಷಿನ್ನಲ್ಲಿ ಮಾಡ್ಕೋಬಹುದು. ಪೌಡ್ರ್ ಮಾಡ್ಬಿಟ್ಟು ಆ ಪೌಡ್ರನ್ನ ನಾವು ಸರ್ ಟೀ ಪುಡಿಗೆ ಬದಲಾಗಿ ಇದು ಮಾಡಿದ್ರೆ ಬಹಳ ಆರೋಗ್ಯಕ್ಕೆ ಅನುಕೂಲ. ಆಮೇಲೆ ಬೆಳಗ್ಗೆ ಟೈಮು ಬಿಸಿನೀರಿಗೆ ಸ್ವಲ್ಪ ಬಿಸಿನೀರು ತೊಗೊಂಡು ಅದು ಪೌಡ್ರಿಗೆ ಒಂದು 2 ಚಮಚ ಹಾಕೊಂಡು ಕುಡಿದ್ರೆ ಅದು ಸ್ವಲ್ಪ ಪ್ರತಿಯೊಂದಕ್ಕೂ ನಿರೋಧಕ ಶಕ್ತಿ ಇದೆ. ಆಮೇಲೆ ಕ್ಯಾನ್ಸರ್ಗೂ ಅದು ಫಾರಿನಲ್ಲೆಲ್ಲ ಉಪಯೋಗಿಸ್ತಾ ಇದ್ದಾರೆ ಕ್ಯಾನ್ಸರ್ಗೆ. ಎಲ್ಲಿ ಸಿಕ್ತು ನಿಮಗೆ ಇವೆಲ್ಲ ಮಾಹಿತಿ ಸರ್? ಮಾಹಿತಿ ಅಂತಂದ್ರೆ ನಾವು ಧಾರವಾಡಕ್ಕೆ ಹೋದಾಗ ನಿಖರ ಕೃಷಿ ಬಗ್ಗೆ ಆಮೇಲೆ ನಾವು ಯೂಟ್ಯೂಬ್ ಅಲ್ಲಿ ನೋಡ್ತೀವಿ ಸರ್. ಯೂಟ್ಯೂಬ್ ಅಲ್ಲಿ ನೋಡ್ತೀವಿ. ಆಮೇಲೆ ನಾವು ಧಾರವಾಡಕ್ಕೆ ಹೋದಾಗ ಇದು ಕರ್ಕೊಂಡೋಗಿರು ನಮ್ಗೆ ಸೈದಾಪುರ ತೋಟಗೆ ಇದು ಕರ್ಕೊಂಡೋಗಿದ್ದು, ಅದು ಸ್ವಲ್ಪ ಮಾಹಿತಿ ತಗೊಂಡಿದೆ. ಅದನ್ನ ಮೇಲೆ ವಿನಯ್ ಸರ್ ಇದ್ರಲ್ಲ ನಮ್ಮ ಕೆ ವಿ ಕೆ ಸುತ್ತೂರು, ಅವರು ಸ್ವಲ್ಪ ಏನೇ ಇದಾದ್ರು ಸೈಂಟಿಸ್ಟ್ ಒಂದು ಮಾಹಿತಿ ಕೊಡ್ತಾರೆ ನಾವು ಅವ್ರದ್ದು ಮಾಹಿತಿ. ಆಮೇಲೆ ನಮ್ಮ ಜಿಲ್ಲಾ ತರಬೇತಿ ಕೇಂದ್ರ ಐತಲ್ಲ ನಮ್ಮ ನಾಗೇಂದ್ರಳ್ಳಿ, ಅವರು ಪ್ರತಿಯೊಬ್ಬರು ನಮ್ಗೆ ಕಾಂಟ್ಯಾಕ್ಟ್ ಇದ್ದಾರೆ. ಪಿ ಸಿ ಫಾರ್ಮು ಪ್ರಕಾಶ್ ಸರ್ ಇದ್ದಾರೆ, ರಾಮಚಂದ್ರ ಸರು ಎಲ್ಲ ಅವರು ನಮ್ಗೆ ಏನೇ ಮಾಹಿತಿ ಆದರೂ ಯೋಗಿ ಸರು ಏನೇ ಮಾಹಿತಿ ಆದರೂ ಕೊಡಿ ಮಾಡ್ತಾರೆ, ಮಾಹಿತಿ ಕೊಡ್ತಾರೆ. ನೀವು ಮಾಹಿತಿ ಪಡ್ಕೊಂಡಿದ್ದೀರಿ, ಈಗ ಕೃಷಿ ಇಲಾಖೆ ಅನುಗಾರು ಕೆಲಸ ಮಾಡ್ತಾ ಇರೋದ್ರಿಂದ ಪ್ರತಿಯೊಂದು ಸ್ವಲ್ಪ ತಿಳ್ಕೊಂಡಿದ್ದೀವಿ. ನಿಮಗೆ ಮಾಹಿತಿ ಕೊರತೆ ಇಲ್ಲ, ನೀವು ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ದಾಗ ಮಾಹಿತಿ ಎಲ್ಲರೂ ಸಿಕ್ಕುತ್ತೆ. ಆದರೆ ಈ ಪ್ರಯತ್ನವನ್ನಂತೂ ನೀವು ಮಾಡ್ತಾ ಇದ್ದೀರಿ, ಯಶಸ್ಸು ದೊರೆಯಿದೆ. ಮತ್ತೆ ಇನ್ನೇನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಮಿಕ್ಕಿದ ಜಮೀನುಗಳಲ್ಲಿ? ನೆಕ್ಸ್ಟ್ಗೆ ಹಣ್ಬೆ ಮಾಡ್ಬೇಕಂತ ಇದ್ದೀವಿ, ಹುಲ್ಲೆಲ್ಲ ತಗೊಂಡಿದ್ದೀವಿ. ಹಣ್ಬೆ ಅದು ಹಣ್ಬೆ ಕೃಷಿ ಒಂದು, ಆಮೇಲೆ ಜೇನ್ ತರಬೇತಿ ಹೋಗಿದ್ವಿ ಸರ್, ಜೇನ್ ಮಾಡ್ಬೇಕಂತ ಇದ್ದೀವಿ ಅಂದ್ರೆ ಈ ಸರಿ ಪೆಟ್ಟಿಗೆ ಸಿಕ್ಕಿಲ್ಲ ನಮ್ಗೆ, ಈಗ ನೆಕ್ಸ್ಟ್ ಗೆ ಒಂದು ಎರಡು ಪೆಟ್ಟಿಗೆ ತಗೊಂಡು ಫಸ್ಟ್ ಎರಡು ಪೆಟ್ಟಿಗೆ ತಗೊಂಡು ಜೇನ್ ತರಬೇತಿ ತಗೊಂಡಿದ್ವಿ ಸರ್, ಈಗ ಕಂಪ್ಲೀಟ್ ಮಾಹಿತಿ ಇದೆ ಅದನ್ನ ಮಾಡ್ತೀವಿ ಸರ್. ಅದು ಈಗ ಏನ್ ಮಾಡ್ತಾ ಇದೀರಿ, ಈಗ ಹಿಂದೆ ಅವರೇ ಬೆಳೆದ್ರಿ ಅಂತ ಹೇಳಿದ್ರಲ್ಲ, ಎಷ್ಟು ವರ್ಷಗಳ ಕಾಲ ನೀವು ಅವರೇನ ಬೆಳೆದ್ರಿ? ಅವರೇ ಮಾಮೂಲಿ ನಾವು ಹಿಂಗಾರಿಗೆ ನಮ್ಮ ಊರ ನಾವು ಒಬ್ಬರೇ ಅಂತಲ್ಲ, ಹಿಂಗಾರಿಗೆ ಪ್ರತಿಯೊಬ್ಬರು ಹೊಗೆ ಸೊಪ್ಪು ಹಾಕೊಂಡಿರ್ತಾರೆ, ಹತ್ತಿ ಹಾಕಿರ್ಲಿ ಜೋಳ ಹಾಕಿರ್ಲಿ ಏನೇ ಹಾಕಲಿ ಹಿಂಗಾರಿಗೆ ಅವರೇನೆ ಹಾಕೊಳ್ಳೋದು. ಅವರೇ ಎಷ್ಟು ಎಕರೆಗೆ ಹಾಕ್ತಾ ಇದ್ರಿ ಸರ್? ಪೂರ್ತಿ ಇಲ್ಲ, ಒಂದು 4 ಎಕರೆ ಹಾಕ್ತಾ ಇದ್ದೀವಿ, ಒಂದು ಎಕರೆ ಹುಳ್ಳಿ, ಒಂದು ಎಕರೆ ಬಾಕಿ ಸಿರಿಧಾನ್ಯ ಬೆಳಕೊತ ಹಿಂಗಾರಿ. ಎಷ್ಟು ಇಳುವರಿ ಬರ್ತಾ ಇತ್ತು ಅವರೇನಲ್ಲಿ ಸರ್? ಅವರೇನಲ್ಲಿ ಅಂದ್ರೆ ಇಳುವರಿ ಅಂತ ಅಂದ್ರೆ ನಾವು ಕಾಯಿ ಸಾಂಬಾರ್ಗೆ ಇದು ಮಾಮೂಲಿ ಇದು ಒಣಗಿರೋದು ಎಷ್ಟು ಬೇಕೋ ಅಷ್ಟು ಬಿಟ್ಕೊಂಡು ಮೊದಲನೇದು ಹಸಿದ್ ಕುಯ್ತಾ ಇದ್ಲ, ಮಧ್ಯ ಒಂದೊಂದು ಬಲ್ತೋಗಿರೋ ಬೀಜಕ್ಕೆ ಮಡಿಕೋಬಿಟ್ಟು ಬರೀ ಕಾಯಿನೇ ಮಾರ್ಬಿಡ್ತಾ ಇದ್ದು. ಏನಿರು 35 ರೂಪಾಯಿ 40 ರೂಪಾಯಿ ಕೆ ಜಿ, ಒಂದು ಟೈಮ್ 20 ರೂಪಾಯಿ ಬರ್ತೈತೆ. ಎಷ್ಟಾಗ್ತಾಯ್ತು ಆದಾಯ ಹೆಚ್ಚು ಕಡಿಮೆ ಸರ್? ಆದಾಯ ನಾನು ಇದು ಏನು ಗೌರ್ಮೆಂಟ್ ಗೊಬ್ಬರ ಉಪಯೋಗಿಸ್ತಾ ಇದ್ದಿಲ್ಲ, ಆಮೇಲೆ ಬೇವನೆಣ್ಣೆ ಒಂದು ಉಪಯೋಗಿಸ್ತಾ ಇದೆ, ಬೇವನೆಣ್ಣೆ ಉಪಯೋಗಿಸ್ತಾ ಇದ್ದ ಆಮೇಲೆ ಬೇವನ ಕಷಾಯ ಖರ್ಚೇನು ನನಗೆ ಏನಪ್ಪ ಅಂದ್ರೆ ಕುಯ್ಯೋದ ಒಂದು ಖರ್ಚು ಗಣಿಷ್ಠ ಅಂದ್ರೆ ಒಂದು 2,000 ರೂಪಾಯಿ ಮುಗಿಯೋದು. ಗೌರ್ಮೆಂಟ್ ಗೊಬ್ಬರ ಅಂದ್ರೆ ಯಾವುದೇ ರಸಗೊಬ್ಬರಗಳನ್ನ ಯಾವ್ದು ಉಪಯೋಗಿಸ್ತಾ ಇಲ್ಲ, ಇವರಿಗೆ ಹೆಚ್ಚು ಕಡಿಮೆ ಒಂದು 12 ವರ್ಷ ಆಯ್ತು ರಾಸಾಯನಿಕ ಗೊಬ್ಬರ ಉಪಯೋಗಿಸಿಲ್ಲ. ಮತ್ತೆ ಈ ನುಗ್ಗೆಗೆ ಕೆಲವು ಸಂದರ್ಭದಲ್ಲಿ ಏನಾದ್ರು ಪೋಷಕಾಂಶ ಒದಗಿಸ್ಬೇಕು ಬೇಗ ಅಂದ್ರೆ ಏನ್ ಮಾಡ್ತೀರಿ? ಪೋಷಕಾಂಶ ಒದಗಿಸ್ಬೇಕಂತಂದ್ರೆ ಅದರಿಂದ ಸ್ವಲ್ಪ ಅದೇ ಇದು ಸ್ವಲ್ಪ ಶೀತಕ್ಕೆ ಇದಾಗಿದೆ ಸ್ವಲ್ಪ, ಅದಕ್ಕೆ ಏನ್ ಮಾಡ್ಬೇಕಂತ ಇದ್ರೆ ಇದಿದ್ದಿಲ್ಲ ಸರ್, ದಶಪರ್ಣಿ ಇದೆ, ಆಮೇಲೆ ಗೋಕೃಪಾಮೃತ ಅದನ್ನ ಸ್ಪ್ರೇ ಮಾಡಿದ್ರೆ ಹೋಗುತ್ತೆ. ಅಲ್ಲ ಸ್ಪ್ರೇ ಮಾಡಿದ್ರೆ ನಿಮ್ಗೆ ಕೀಟಬಾಧೆ ಏನಾದ್ರು ಇದ್ರೆ ಹೋಗುತ್ತೆ? ಕೀಟಬಾಧೆ ಏನಿಲ್ಲ. ಅಲ್ಲ ನಿಮ್ಗೆ ಗೊಬ್ಬರವನ್ನ ಒದಗಿಸ್ಬೇಕು ಪೋಷಕಾಂಶಗಳನ್ನ ನೈಸರ್ಗಿಕ ಕೃಷಿ ಮಾಡ್ತಾ ಇದೀವಲ್ಲ, ಮಾಡ್ತಾ ಇದೀರಿ ನೈಸರ್ಗಿಕ ಕೃಷಿ? ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಒಂದು ಡ್ರಮ್ ಒಂದು 200 ಲೀಟರ್ ನೀರ್ಗೆ 2 ಕೆಜಿ ಕರಿಬೆಲ್ಲ, ನಾಟಿ ಹಸಿನ ಗಜ್ಜಲ 10 ಲೀಟರ್, 10 ಕೆಜಿ ಸಗಣಿ, ಮತ್ತೆ ಬದುನಲ್ಲಿರೋ ಮಣ್ಣು ಒಂದು ಬೊಕ್ಸೆ ಹಾಕ್ಬಿಟ್ಟು ಒಂದು ವಾರ ತನಕ ಮಾಮೂಲಿ ಗಡಿಯಾರ ತಿರುಗುತ್ತಾರೆ ಆ ಥರ, ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ತಿರುಗಿಸ್ಕೊ ಇದು ಮಾಡಿ ಒಂದು 5 ನಿಮಿಷ ತಿರುಗಿಸ್ಬಿಟ್ಟು ಒಂದು ವಾರ ಆದ್ಮೇಲೆ ಡೈರೆಕ್ಟು ನಾವು ನೀರ್ಗಾರ ನೀರಿನ ಜೊತೆ ಏನಾದ್ರು ಬಿಡ್ಬೋದು ಮಾಮೂಲಿ ಹಾಯಿಸ್ಬೇಕಾರೆ, ಇಲ್ಲ ಅಂತಂದ್ರೆ ಮಾಮೂಲಿ ಒಂದೊಂದು ಶೀತಾಂಶ ಇದ್ದಾಗ ಮಳೆ ಬಿದ್ದಾಗ ಒಂದೊಂದು ಜಗ್ಗು ಒಂದೊಂದು ಜೀವಾಮೃತವನ್ನ ನೀವೇ ತಯಾರು ಮಾಡ್ಕೊಳ್ತಾ ಇದ್ರಿ. ಜೀವಾಮೃತ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ನಾಟಿ ಹಸುವಿನ ಗಜ್ಜಲ ಬೇಕು. ನಿಮ್ಮ ಹತ್ರ ನಾಟಿ ಹಸು ಇದೆಯಾ? ನಾಟಿ ಹಸು ಇಲ್ಲ, ನಮ್ಮಲ್ಲಿ ಮಿಶ್ರತಳಿ ಇದೆ, ಪಕ್ಕದ ಮನೆಯಲ್ಲಿ ನಾಟಿ ಹಸು ಇದೆ, ಅವ್ರ ಹತ್ರ ನಾವು ಇಸ್ಕೊಂಡಿದ್ವಿ. ಅಂದ್ರೆ ಈಗ ಮಿಶ್ರತಳಿ ಅಂದ್ರೆ ಎಷ್ಟು? 4 ಹಸು ಇದೆ. ಅಂದ್ರೆ ನೀವು ಇವಾಗ ಪಶು ಸಂಗೋಪನೆಯನ್ನು ಕೂಡ ಮಾಡ್ತಾ ಇದ್ದೀರಿ? ಅಂದ್ರೆ ಅದರಲ್ಲಿ ಒಂದು ಕರು ಇದೆ, 2 ಹಸು ಇದೆ, ಒಂದು ಸ್ವಲ್ಪ ವಯಸ್ಸಾಗಿದೆ ಒಂದು ಹಸು. ಅಂದ್ರೆ ಎಷ್ಟು ಕರವನಲ್ಲಿ ಇದಾವೆ ಸರ್? 2 ಇದೆ. 2 ಈ ಕರಾವಲಿ ನಿರಂತರವಾಗಿ 2 ವರ್ಷ ನಾವು ಬೆಂಗಳೂರಿಂದ ಬಂದು ಒಂದು 18 ವರ್ಷ ಆಯ್ತು, 2 ತಿಂಗಳು ಮಾತ್ರ ಹಾಲು ತಗೊಂಡಿದ್ವಿ. ಹೌದಾ? ಕಂಟಿನ್ಯೂಸ್ ಹಾಲು ನಿಮ್ಗೆ ಇದ್ದೇ ಇರುತ್ತೆ. ಅಂದ್ರೆ ಈಗ ನಿಮ್ಗೆ ಬೆಂಗಳೂರಲ್ಲಿ ಸಂಬಳ ತಗೋತಾ ಇರೋದಕ್ಕೂ ಅದಕ್ಕೆ ಲಾಟ್ ಆಫ್ ಡಿಫ್ರೆನ್ಸ್ ನೆಮ್ಮದಿ ಆಗಿದೀವಿ ಈಗ. ಅಂದ್ರೆ ದುಡ್ಡು ಕಡಿಮೆ ಆಗ್ಬಿಡ್ತಲ್ಲ ನಿಮ್ಗೆ? ಇಲ್ಲ, ಯಾವ ದುಡ್ಡು ಇಲ್ಲ, ದುಡ್ಡು ಯಾವ್ದ್ರಲ್ಲೂ ಬರಲ್ಲ. ಇದಕ್ಕೆ ಹಾಲೇ ನಮ್ಗೆ ಹೆಚ್ಚು ಕಡಿಮೆ ತಿಂಗಳಿಗೆ 15,000 ಮೇಲೆ ಬರುತ್ತೆ. ಅಲ್ಲಿ 15,000 ರೂಪಾಯಿ ಸಂಬಳ ಬಂದ್ರು ಉಳಿತಾಯ ಇದೆ 2,000-3,000. ಆಮೇಲೆ ಈ ಬೇರೆ ಇದಿಲ್ಲ ಈಗ ನಾವು ಈಗ ಅದೇ ಈಗ ಹೆಬ್ಬೆ ಒಂದು ಹೇಳಿದೆ, ಬರೀ 10 ಮರಕ್ಕೆ 1,20,000 ಬಂತು. ಈಗ ಹೆಚ್ಚು ಕಡಿಮೆ ಇರೋದ್ರೆಲ್ಲ ಇದು ಮಾಡ್ಕೋತ ಅಂದ್ರೆ ನಮ್ಗೆ ಇನ್ಸೂರೆನ್ಸ್ ಇದ್ದಂಗೆ. ಎಷ್ಟು ವರ್ಷದ ಮರಗಳು ಮಾರದ್ರಿ? 8 ವರ್ಷ 10 ವರ್ಷ ಆಯ್ತು. ಈಗ ಕಟಾವ್ ಮಾಡ್ತಾವ ಅಂದ್ರೆ 10,000. ನೀವು ಬೆಂಗಳೂರಿಂದ ಕೆಲಸ ಬಿಟ್ಟು ಬಂದ ತಕ್ಷಣ ಇದೆಲ್ಲ ಮರಬೆಳೆ ಹಾಕ್ಬಿಟ್ಟಿದ್ರ? ಈಗಿಲ್ಲ, ಈಗ ಒಂದು 10 ವರ್ಷ ಆಯ್ತು ನಾವು ಸ್ಟಾರ್ಟ್. ಅದು ಹಾಕ್ಬೇಕಂತ ಹೇಗೆ ಅನಿಸ್ತು ಸರ್? ಹಾಕ್ಬೇಕಂತಂದ್ರೆ ನಮ್ಗೆ ತರಬೇತಿ ಕೊಡ್ತಾ ಇರಲ್ಲ ರಂಗ ಸಮುದ್ರ, ಫಸ್ಟ್ ನಮ್ಗೆ ನಾಗೇನಿಲ್ಲ ರಂಗ ಸಮುದ್ರದ ಹೋದಾಗ ಅರಣ್ಯ ಇಲಾಖೆರು ಬಂದು ತರಬೇತಿ ಕೊಡ್ತಾ ಇದ್ರು. ಆಮೇಲೆ ನಾವು ಅನುಗಾರವಾಗಿ ಕೃಷಿ ಇಲಾಖೆ ಅನುಗಾರ ಕೆಲಸ ಮಾಡ್ತಾ ಇದೆ, ಆದ್ರಿಂದ ತರಬೇತಿಗೆ ಪ್ರತಿ ಹೋಗಲೇಬೇಕಿತ್ತು, ಅದ್ರ ಬಗ್ಗೆ ಮಾಹಿತಿ ಇತ್ತು. ಅಂದ್ರೆ ಇದರಿಂದಾಗಿ ನಿಮ್ಗೆ ಜೀವನ ನಿರ್ವಹಣೆಗೆ ಯಾವ್ದೇ ಕಷ್ಟ ಇದಿಲ್ಲ, ಪ್ರಾಬ್ಲಮ್ ಏನು ಯಾವ್ದಿಲ್ಲ, ಅದಕ್ಕಿಂತ ಚೆನ್ನಾಗೇ ಇದೀವಿ ಸರಿ. ಆಮೇಲೆ ಸಿರಿಧಾನ್ಯನು ಬೆಳೀತಾ ಇದ್ವಿ, ಸಿರಿಧಾನ್ಯ ಮನೆಗೆ ಎಷ್ಟು ಬೇಕೋ ಅಷ್ಟು. ಹೌದಾ? ಕೊರಳೆ ನವಣೆ ಹಾಕೋತೀವಿ, ಒಂದೊಂದ್ಸರಿ ಒಂದ್ ವರ್ಷ ಸಾಮಿ ಹಾಕೋತೀವಿ. ಯಾವ ಸಂದರ್ಭದಲ್ಲಿ ಬಿತ್ತನೆ ಮಾಡ್ತೀರಿ ಇದೆಲ್ಲ ಸರ್? ಜಾಸ್ತಿ ಹಿಂಗಾರ ನಡೀತಾ ಹಾಕಿದ್ವಿ, ಈಗ ಹಾಕ್ತಾ ಇದ್ವಿ. ಹಾಕ್ಬೇಕಾ? ಹಾಕ್ತಾ ಇದ್ದೀರ? ಹಾಕಿದೀವಿ. ಹಾಕಿದ್ರಿ, ಬಿತ್ತನೆ ಮಾಡಿದ್ರೆ ಎಷ್ಟು ದಿವಸ ಆಯ್ತು? ನವಣೆ ಒಂದು ವಾರ ಆಯ್ತು. ಎಷ್ಟು ಎಕರೆಗೆ ಹಾಕಿದಿರಿ? ಒಂದು 10 ಕುಂಟೆ ಹಾಕೋತೀವಿ. 10 ಕುಂಟೆ ಹಾಕಿದ್ರೆ ಎಷ್ಟು ಬರುತ್ತೆ ಇಳುವರಿ ಸರ್? 10 ಕುಂಟೆ ಅಂತಂದ್ರೆ ಒಂದು 10 ಕುಂಟೆಗೆ ಒಂದರಿಂದ ಒಂದೂವರೆ ಕ್ವಿಂಟಲ್. ಒಂದೂವರೆ ಕ್ವಿಂಟಲ್ ನಿಮ್ಮ ಮನೆ ಬಳಕೆ ಮಾಡ್ಕೋತೀವಿ. ನವಣೆ ಸ್ಟಾರ್ಟಿಂಗ್ ನಮ್ಮ ಇದರಿಂದ ಡಿಪಾರ್ಟ್ಮೆಂಟ್ ಇಂದ ಕೊಟ್ಟಿರು, 1 ಕೆಜಿ ಎಷ್ಟು ಕೊಟ್ಟಿರು ಅದನ್ನ ನಾವು ಮಲ್ಟಿಪ್ಲೈ ಮಾಡ್ಕೊಳ್ತೀವಿ. ನೀವು ಬಿತ್ತನೆಗೆ ಬೀಜಕ್ಕೆ ಬೇಕಾದಷ್ಟು ಇಟ್ಕೊಳ್ತೀವಿ, ಬಳಸ್ಕೊತೀವಿ, ಯಾರು ಕೇಳಿದ್ರು ಕೊಡ್ತೀವಿ. ಆಮೇಲೆ ಯಾರು ಶುಗರ್ ಪೇಷಂಟ್ ಅವ್ರಿಗೆ ಅವ್ರಿಗೂ ಕೊಡ್ತೀವಿ. ಶುಗರ್ಗೆ ಬಹಳ ಒಳ್ಳೇದು, ನವಣೆ ಆಗಲಿ ಕೊರಳೆ ಆಗಲಿ ಬಹಳ ಅಲ್ಲ. ಯಾಕೆ ಅಂದ್ರೆ ನಾವು ಈ ತರದ ಆಹಾರ ಪದ್ಧತಿಯನ್ನ ಬಿಟ್ಟಾದ್ಮೇಲೆ ನಮ್ಗೆ ಇವೆಲ್ಲ ಕಾಯಿಲೆಗಳು ಶುರುವಾಗಿರೋದು ಅನ್ನೋದು ಕಂಡುಕೊಂಡಿದೀವಿ ನಾವು ವೈಜ್ಞಾನಿಕವಾಗಿ. ಈ ರೀತಿಯಾಗಿ ನೀವು ಬೇರೆ ರೈತರುಗಳಿಗೆ ಸಿರಿಧಾನ್ಯ ಬೆಳೆಯೋದಕ್ಕೆ ಕಷ್ಟ ಆದಾಯ ಆಗಲ್ಲ, ಮತ್ತೆ ಸಮಸ್ಯೆ ಒಂದು ಇದೆ ಸರ್ ನಮ್ಮಲ್ಲಿ. ಅಲ್ಲ, ಇದು ಮಾರುಕಟ್ಟೆಗಿಂತ ಹೆಚ್ಚಾಗಿ ನಮ್ಮ ಬಳಕೆಗೆ ಉಪಯೋಗ ಆಗುತ್ತೆ, ಕಷ್ಟ ಆಗುತ್ತೆ ಸಿರಿಧಾನ್ಯ ಬೆಳೆಯೋದಕ್ಕೆ ಅಂತ ಸ್ವಲ್ಪ. ಯಾವುದೇ ಇಲ್ಲ ಸರ್, ಅದಕ್ಕೇನಿಲ್ಲ. ಮಾಮೂಲಿ ಎರಡಡಿ ಸಾಲಿಗೆ ಮಾಮೂಲಿ ಸಾಲ್ ಬಿಟ್ಕೊಂಡು ಅದ್ರಲ್ಲಿ ಯಾವುದು ಕಷ್ಟ ಅನ್ನೋದೇನಿಲ್ಲ. ಒಂದ್ಸರಿ ಎರಡ್ ಸರಿ ಕುಂಟೆ ಹೊಡ್ಕೊಂಡ್ರೆ ಸಾಕು, ಆರಾಮ್ ಬರುತ್ತೆ ಅದು. ಎಲ್ಲಾ ಬೆಳೆ ಅದು ಹೊಟ್ಟೆ ತೆಗಿಯೋದಕ್ಕೆ ಅದೆಲ್ಲ ಕಷ್ಟ ಅದ ಸರ್, ಏನಿಲ್ಲ. ಮಾಮೂಲಿ ಒಲ್ಕೆ ಮಾಮೂಲಿ ಸರಿ ಮಿಲ್ ಮಾಡ್ಬಿಡ್ತೀವಲ್ಲ, ಎರಡ್ ಸರಿ ಬಿಡ್ಸಿದ್ರೆ ಅಪ್ಪ ಸಾಕು. ಸಾಕು, ಅದೇ ಎರಡ್ ಸರಿ ಬಿಡ್ಸ್ಕೊಂಡ್ರು. ಆಮೇಲೆ ನಾವು ಹಿಟ್ಟಿನ ಜೊತೆನಲ್ಲಿ ಮಿಕ್ಸ್ ಮಾಡ್ಕೊಂಡು ಬೇಕಾದ್ರೆ ಮಾಡ್ಬೋದು, ಇಲ್ಲ ರೊಟ್ಟಿ ಜೊತೆ ಮಾಡ್ಬೋದು, ಇಲ್ಲ ಪಾಯಸ ಮಾಡ್ಬೋದು. ನಾವು ಜಾಸ್ತಿ ಪಾಯಸನೇ ಮಾಡೋದು. ಹೌದಾ, ಪಶುಸಂಗೋಪನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ಅವಾಗೆಲ್ಲ ನಿರ್ವಹಣೆಯನ್ನ ಹೇಗೆ ಮಾಡ್ತಾ ಇದ್ರಿ, ಅವಾಗೆಲ್ಲ ಮೇವು ಇದನ್ನೆಲ್ಲ ಹೇಗೆ ಮಾಡ್ತೀರಿ ಹೇಳಿ ಸರ್? ಮೇವು ಹಾಕೊಂಡಿದ್ವಿ, ಹಸಿರು ಮೇವು ಹಾಕೊಂಡಿದ್ವಿ. ನಿಮ್ ಜಮೀನಲ್ಲ? ನಮ್ ಜಮೀನಲ್ಲಿ ಹಾಕೊಂಡಿದ್ವಿ. ಅಲ್ಲ, ಪಂಪ್ ಸೆಟ್ ಹಾಕೋ ಇಲ್ಲ ಅಂತ ಹೇಳಿ ಅದಕ್ಕೆ ನೀರ್ ಬೇಕಲ್ಲ ಬೇಸಿಗೆನಲ್ಲ. ಕೆರೆ ಭೂಮಿ ಇದೆಲ್ಲ, ಕೆರೆ ಭೂಮಿ ಇದೆ, ಒಂದ್ ಎಕರೆ ಇದೆ. ನೀರಾವರಿ ನೀರಿಗೆ ಈಗ ಅಷ್ಟು ಜೂನ್ ಇಂದ ಫೆಬ್ರವರಿ ತನಕ ನೀರ್ ಹರಿತಾ ಇರ್ತದೆ. ಅದು ಹರಿತದ ಅಲ್ಲೇ ಹಾಕೊಂಡಿದ್ವಿ. ಆಮೇಲೆ ಈಗ ನಮ್ಮ ಅಕ್ಕ ಅವ್ರ ಜಮೀನ್ ಬೋರ್ ಇದೆಯಲ್ಲ, ಅಲ್ಲಿ ಪಕ್ಕ ಇದು ಹಾಕೊಂಡಿದ್ವಿ, ನೇಪೇರ್ ಸೂಪರ್ ನೇಪೇರ್ ಹಾಕೊಂಡಿದ್ವಿ ಹತ್ತು ಗುಂಟೆ ಅಷ್ಟು. ಆಮೇಲೆ ಒಂದು ಮಾಮೂಲಿ ನಾವು ಗುತ್ತಿಗೆ ಕೊಡ್ತೀವಿ ಅವ್ರ ಹುಲ್ಲು ಗದಿಯವ್ರಿಗೆ, ಅವರೇ ಹುಲ್ಲು ಕೊಡ್ತಾರೆ. ಅದೇ ಈಗ ಬೇಸಿಗೆನಲ್ಲಿ ನಿಮ್ಗೆ ನೀರು ಇರಲ್ಲ ಮತ್ತೆ ಮೇವು ಬೆಳೆಯೋದಕ್ಕೆ ಸಮಸ್ಯೆ ಆಗುತ್ತೆ, ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀರಿ? ಮೇವು ಇಲ್ಲ ಸರ್, ನಮ್ಮ ಕಡೆ ಮೇವು ಎತ್ತಂದ್ರೆ ಕೆರೆ ಭೂಮಿಗಳಿದೆ ಸರ್, ಪಾಳಿ ಇರುತ್ತೆ, ಅಲ್ಲಿ ಬಿಟ್ಕೊಂಡು ಮೇಯಿಸ್ತೀವಿ. ಬಿಟ್ಟು ಮೇಯಿಸೋದೇ ನಾವು ಯಾವಾಗ ಕಟ್ಟಾಕೊಂಡು ಮೇಯಿಸಲ್ಲ. ಹೌದಾ? ಕಟ್ಟಾಕೊಂಡು ಮೇಯಿಸಲ್ಲ, ಮನೆ ರಾತ್ರಿ ಮಾತ್ರ ಹುಲ್ಲಾಕೋದು. ಅಂದ್ರೆ ನಿಮ್ಗೆ ಕಾಲಾಡ್ಕೊಂಡು ಓಡಾಡಿದ್ರೆ ಈ ಎಲ್ಲ, ಇವು ನಮ್ ನಾಟಿ ತಳಿ ಆದ್ರೆ ಅವು ಕಾಲಾಡೆ ಓಡಾಡಬೇಕು, ಆದ್ರೆ ಹೆಚ್ ಎಫ್ ಇವೆಲ್ಲ ಓಡಾಡಿದ್ರೆ ಹಾಲು ಕಡಿಮೆ ಆಗ್ಬಿಡುತ್ತೆ ಅಂತಾರಲ್ಲ. ಹೆಚ್ಎಫ್ ಸಾಕಿವ ನಾವೇನು ಮಿಶ್ರ ತಳಿ ಸಾಕಿರೋದು. ಅಂದ್ರೆ ನಾಟಿ ಕ್ರಾಸ್ಬಿಡ್ ಆರಾಮಾಗಿ ಓಡಾಡ್ಕೊಂಡಿತ್ತು, ಓಡಾಡ್ಕೊಂಡು ಮೇಯ್ತೇವೆ. ಅದೇ ಏನು ಹಾಲನ್ನ ಇದ್ರದ್ದು ಕಡಿಮೆ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ನಾವು ಯಾವಾಗ್ಲೂ ಇದ್ ಕಟ್ಟಾಕೊಂಡು ಮೇಯ್ಸೇ ಇಲ್ಲ, ಬೇಸಿಗೆಯಿಂದಲೂ ಆಡ್ಕೊಂಡು. ಬೇಸಿಗೆಯಿಂದಲೇ ಇನ್ನೊಂದು ಹೇಳ್ಬೇಕು ಸರ್, ಅವರೇ ಕಡ್ಡಿ ಇದೆಯಲ್ಲ ನಮ್ದು, ಅವರೇ ಕಡ್ಡಿನ ನಾವ್ ಏನ್ ಮಾಡ್ತೀವಿ, ಕುಯ್ಕೋತೀವಿ ಸರ್. ಕುಯ್ಕೋಬಿಟ್ಟು ಒಂದು ಗುಡ್ಡೆ ಹಾಕೋತೀವಿ, ಬಡಿಮೆ ಹಾಕೋತೀವಿ. ಬಡಿಮೆ ಹಾಕೋಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ತಕ್ಕಳಿಸ್ಬಿಡ್ತೀವಿ, ಸ್ಟಾರ್ಟಿಂಗ್ ಹಾಕೋಬೇಕಾದ್ರೆ ಉಪ್ಪು ತಕ್ಕಳಿಸ್ತೀವಿ. ಅದನ್ನ ಏನಪ್ಪಾ ಅಂದ್ರೆ ಒಂದು ತಿಂಗಳು ಬಿಟ್ಟಾದ್ಮೇಲೆ ಎಲ್ಲ ಒಣಗೋಗುತ್ತೆ ಕಡ್ಡಿ. ಅದು ಕಡ್ಡಿನ ಏನ್ ಮಾಡೋದು, ಅದಕ್ಕೆ ಮೆದೆಗೆ ಕಟ್ತೀವಿ ಹಸುಗಳನ್ನ ಬೇಸಿಗೆಯಲ್ಲಿ. ಕಟ್ಟಿದಾಗ ಏನಾಗುತ್ತೆ ಅಂತಂದ್ರೆ ಅದು ಮೇದಿರೋ ದನ ಫುಲ್ ಶೈನಿಂಗ್ ಬಿಡ್ತವೆ. ಈಗ ರವೆ ಬೂಸ ಹಾಕಿದ್ರೆ ಯಾವ ರೀತಿ ಹಸುಗಳ ಕರುಗಳು ಯಾವ ರೀತಿ ಶೈನಿಂಗ್ ಬಿಡ್ತವೆ, ದನ ಶೈನಿಂಗ್ ಬಿಡ್ತವೆ. ಅಂದ್ರೆ ಅವರೇ ಕಡ್ಡಿಯನ್ನ ನೀವು ಒಂದು ರೀತಿಯಾಗಿ ಆಹಾರವಾಗಿ ಉಪಯೋಗಿಸ್ತೀವಿ. ಈಗ ರಾಗಿ ಹುಲ್ಲು ಭತ್ತದ ಹುಲ್ಲನ್ನ ಶೇಖರಿಸಿಟ್ಕೊಂಡು ಬೇಸಿಗೆನಲ್ಲಿ ದನಕರುಗಳು ಕೊಡ್ತಾರೆ, ಅದಕ್ಕೆ ನಾನು ಕೇಳ್ತಾ ಇರೋದು. ಅದು ಬೇಸಿಗೆನಲ್ಲಿ ನೀವು ಏನು ಅಂತ ಅಲ್ಲ, ಊರಲ್ಲಿ ಎಲ್ಲಾರು ಆಗಿ ಉಪಯೋಗಿಸ್ತಾರೆ ಅವರೇ ಕಡ್ಡಿಯನ್ನ. ಅವರೇ ಕಡ್ಡಿನ ಉಪಯೋಗಿಸ್ತಾರೆ, ತಿಂತು ಚೆನ್ನಾಗಿ ಹಸ್ಕೊಳ್ಳೋ. ಅದೇ ಹೇಳ್ತಾರೆ ಶೈನಿಂಗ್ ಬತ್ತವೆ ಹಸ್ಕೊಳ್ಳೋ. ಬೇರೆ ರೀತಿಯ ಯಾವ ರಸಮಯಗಳನ್ನ ನೀವು ಮಾಡ್ತೀವಿ? ಕುರಿಗಳು ಸಾಕಿದ್ರು, ರ್ಯಾಂಬುಲೆಟ್ ಎಷ್ಟು ಬರ್ಸ್ ಹಾಕಿದ್ರೆ ಎಂಟು ಎಂಟು ಸಾಕಿದ್ರೆ ಸಾಕಿದ್ರು ಅಂದ್ರೆ ನಮ್ಗೆ ಕಾಲ ಆಕ್ಸಿಡೆಂಟ್ ಆಯ್ತು, ಅದಕ್ಕೆ ಸ್ವಲ್ಪ ಭಾರ ಆಗ್ತವೆ, ಈಗ ಪುನಃ ಮಾಡ್ಬೇಕು. ಹೌದಾಟ್ ಅಂದ್ರೆ ಎಂಟು ಸಾಕಿ ಹಾಗೆ ಮಾರ್ಬಿಟ್ರೆ ಅಥವಾ ಅದರಿಂದ ಎಷ್ಟು ವರ್ಷ ಸಾಕ್ತಾರೆ ನಿರಂತರ? ಅಂದ್ರೆ ಒಂದ್ ಎಂಟು ವರ್ಷ ಸಾಕಿ. ಎಂಟು ವರ್ಷ ಅಂದ್ರೆ ಮಾರ್ತಾ ಇದ್ದು ಮಾರ್ತಾ ಇದ್ರಿ ವರ್ಷಕ್ಕೆ ಸರ್? ವರ್ಷಕ್ಕೆ ಒಂದು ಎರಡು ಮೂರು ಆತರ ಮಾರ್ತಾ, ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಒಂದೊಂದು ಇದಕ್ಕೆ ಟಗ್ರಗಳ ಜಾಸ್ತಿ ಇದ್ ಮಾಡ್ತಾ ಇದ್ದಾರೆ. ಒಂದೊಂದು ಅಂದ್ರೆ ಒಂದ್ ಐವತ್ತೈದು ಸಾವಿರ ವರ್ಷಕ್ಕೆ ಜಾಸ್ತಿ ಮಾಡ್ತಾ ಇದ್ರೆ ಆದಾಯ ಮಾಡ್ತಾ ಇದ್ರೆ. ಯಾಕೆ ಆಡುಗಳು ಸಾಕಿದ್ರೆ ನಿಮ್ಗೆ ಹೆಚ್ಚು ಆಡುಗಳು ಸಾಕಿದ್ರೆ ಇದೆ ಅಂದ್ರೆ ಆಡುಗಳು ಅಂತಂದ್ರೆ ಮನೆಯಲ್ಲೇ ಕಟ್ಟಾಕೊಂಡು ನಮ್ಮಲ್ಲಿ ಬಿಟ್ಟು ಮೇಯಿಸ್ಬೇಕು, ಬಿಟ್ಟು ಮೇಯಿಸಕ್ ಹಾಕಿಲ್ಲ. ನಮ್ಗೆ ಹಸುಗಳು ಇರೋದ್ರಿಂದ ಆ ಕಡೆ ಜಮೀನು ನೋಡ್ಕೊಳ್ಳೋದ್ರಿಂದ ಸ್ವಲ್ಪ ಆಗಲ್ಲ. ಅಂದ್ರೆ ಅಟ್ಟೆ ಪದ್ಧತಿ ಮಾಡ್ಕೋಬೇಕು, ಅದನ್ನು ಪ್ಲಾನಿಂಗ್ ಇದೆ ಸರ್. ಈಗ ಹಣಬೆ ಒಂದಿದೆ, ಅಟ್ಟೆ ಪದ್ಧತಿ ಒಂದಿದೆ, ಜೇನು ಮೂರು ಮಾಡ್ಬೇಕು. ಈಗ ಮನೆಯಲ್ಲಿ ಎಷ್ಟು ಜನ ನೀವು ಕೃಷಿ ಕಾರ್ಯದಲ್ಲಿ ನಿರತರಾಗಿರ್ತೀರಿ? ಈಗ ಸದ್ಯಕ್ಕೆ ನಾವು ನಮ್ಮ ಮನೆಯಲ್ಲಿ ಟೀಚರ್ ಅವರು ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರುತ್ತೆ. ಹಸು ಹಾಗಲಿ ಕರೆಯೋದು ಅವರೇ ಕರೀತಾರೆ. ಇದಾಗ ನಾವು ಒಂದೊಂದು ಸರಿ ಕರಿತೀನಿ, ನಾನು ಜಾಸ್ತಿ ಅವರೇ ಕರೆಯೋದು. ಅಲ್ಲ, ಅವರು ಶಿಕ್ಷಕರ ವೃತ್ತಿ ಮಾಡಿದ್ರು ಕೂಡ ಬಂದು ಮಾಡ್ತಾರೆ, ಅವರು ಸಿಟಿಲಿ ಇರೋರೇ ಬಂದು ಮಾಡ್ತಾರೆ ಸರ್ ನಮ್ಮಲ್ಲಿ. ಏನು ಅವ್ರಿಗೆ ಹಳ್ಳಿನ ಬಂದು ಮಾಡ್ತಾರಿಲ್ಲ? ನಮ್ಮ ತಂದೆನೂ ರಿಟೈರ್ಡ್ ಟೀಚರು, ಟೀಚರ್ ಆಗಿ ಈಗ ಮೂರು ವರ್ಷ ಆಯ್ತು ತಿರೋಗ್ಬಿಟ್ಟು. ನಮ್ಮ ತಂದೆ ಇದ್ದಾಗ ಅವರು ಆದಷ್ಟು ಮಾಡೋ, 97 ವರ್ಷ ಆಗಿದ್ರು ಓಡಾಡ್ಕೊಂಡು ಚೆನ್ನಾಗಿದ್ರು. ಅಂದ್ರೆ ನಿಮ್ಗೆ ನಿಮ್ಮ ತಂದೆ ಶಿಕ್ಷಕರಾಗಿದ್ರು, ನಿಮಗೆ ವಿದ್ಯಾಭ್ಯಾಸನ ಕೂಡ ಕೊಡಿಸಿದ್ರು. ನಿಮ್ಮ ತಂದೆ ಬರೋದು ಬೇಡ ಇಲ್ಲೆಲ್ಲ ಕೃಷಿ ಮಾಡಕ್ಕೆ ಅವರೇನೆ ಬಂದು ಇದು ಮಾಡ್ಕೊಂಡು ನಿಮ್ಗೆ ಎಲ್ಲಿ ಅನುಕೂಲ ಆಯ್ತು ಅಲ್ಲಿ ಮಾಡು ಅಂತ ಅವರು ಅದೇ ಹೇಳಿದ್ರು. ಎಷ್ಟು ಜನ ಮಕ್ಕಳು ನಿಮ್ಗೆ ಸುದರ್ಶನ್ ಅವರ ಸರ್? ಇಬ್ರು ಇದಾಗಿ ತಿರೋಗ್ಬಿಟ್ರು. ಹೌದಾ? ಮನೆಯವ್ರು ನೀವು ನಿಮ್ಮ ಮನೆಯವರು? ಹ್ಮ್. ಈಗ ನಿಮ್ಗೆ ಕೆಲಸ ಜಾಸ್ತಿ ಅಂದಾಗ, ಕೃಷಿ ಕಾರ್ಮಿಕರು ದೊರೀತಾ ಇಲ್ಲ ಅಂದಾಗ ಅದನ್ನೆಲ್ಲ ಹೇಗ್ ನಿರ್ವಹಿಸ್ತೀರಿ ಸರ್? ಕೃಷಿ ಕಾರ್ಮಿಕರು ನಮ್ಮ ಸಿಗುತ್ತಾರೆ. ಯಾಕೆ ಅಂದ್ರೆ ನಮ್ಗೆ ಅಕಸ್ಮಾತ್ ಒಂದೊಂದು ಟೈಮಲ್ಲಿ ಅವ್ರಿಗೆ ಈಗ ಅವ್ರಿಗೆ ಸಮಸ್ಯೆ ಇರ್ತದೆ, ಚೀಟಿ ಕಟ್ಟಬೇಕು, ನಾವು ಫಸ್ಟ್ ದುಡ್ಡು ಕೊಟ್ಟಿರ್ತೀವಿ ಕರೆದಾಗ ಬರ್ತಾರೆ. ಆಮೇಲೆ ಏನಪ್ಪಾ ಅಂತಂದ್ರೆ ನಾವು ಚಿಕ್ಕ ದುಡ್ಡು ಟಿಲ್ಲರ್ ಇರ್ತಾರೆ, ಟಿಲ್ಲರ್ ಮಾಡ್ಕೊಂಡಿದ್ದೀವಿ, ಮಾಮೂಲಿ ಅದು ಹೊಡ್ಕೋತೀವಿ. ನಾವು ಜಾಸ್ತಿ ನೈಸರ್ಗಿಕ ಕೃಷಿ ಮತ್ತೆ ಸಾವಯವ ಕೃಷಿ ಮಾಡೋದು ನಮ್ಗೆ ಏನು ಜಾಸ್ತಿ ಕಳೆ ಪಳೆ ಅದು ನಾವು ಹೊಡಿಯೋಕ್ಕೂ ಜಾಸ್ತಿ ಇಲ್ಲ, ಹಂಗೆ ಬಿಟ್ಬಿಡ್ತೀವಿ. ಯಾವಾಗ ಒಂದ್ಸರಿ ಇದು ಮಾಡ್ಕೋತೀವಿ ಅಷ್ಟೇ. ಅದು ಅಂದ್ರೆ ನಿಮ್ಗೆ ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿರೋದ್ರಿಂದ ಕೂಲಿ ಕಾರ್ಮಿಕರ ಸಮಸ್ಯೆ ಕಾಡಲ್ಲ. ಸಮಸ್ಯೆ ಕಾಡ. ಆಮೇಲೆ ಎಲ್ಲಾನು ಈಗ ಜಾಸ್ತಿ ಈಗ ತೋಟಗಾರಿಕೆ ಅಡಾಪ್ಟ್ ಮಾಡ್ತಾ ಇದೀವಿ ಸರ್. ಈಗ ಅರ್ಧ ಎಕರೆ ಅರ್ಧ ಎಕರೆ ಅಂತಂದ್ರೆ ಕೃಷಿಗೆ ಸ್ವಲ್ಪ ಅಂದ್ರೆ ಇದೆ ಅದೇ ಕಾರ್ಮಿಕರ ಸಮಸ್ಯೆನೂ ಇದಾಗುತ್ತೆ ಜಾಸ್ತಿ ಬೇಕು. ಅದರಿಂದ ನಮ್ಗೆ ಏನಪ್ಪಾ ಅಂದ್ರೆ ಈಗ ನುಗ್ಗೆ ಒಂದು ಒಬ್ಬರೇ ಆದ್ರೂ ಬೇಕಾದ್ರೆ ಎರಡು ಆರಾಮ ಬೆಳಗ್ಗೆ ಸಾಯಂಕಾಲ ತನಕ ಬೇಕಾದ್ರೆ ಎರಡು ದಿನದಲ್ಲಿ ಕುಯ್ಕೋಬಿಡ್ಬೋದು. ಅದೇ ಈಗ ನುಗ್ಗೆ ಕೃಷಿಯನ್ನ ಮಾಡ್ತಾ ಇದೀನಿ ಅಂತ ಹೇಳಿದ್ರಲ್ಲ, ಇದಕ್ಕೆ ನಿಮ್ ಒಬ್ಬರೇ ಕೆಲಸ ಮಾಡಿದ್ರೆ ಸಾಕಾಗುತ್ತೆ? ಒಬ್ಬರೇ ಮಾಡಿ ಸಾಕು ಬೇಕಾದಷ್ಟು. ಎಷ್ಟು ಆದಾಯವನ್ನ ನೀವು ನಿರೀಕ್ಷೆ ಮಾಡ್ತಾ ಇದ್ರಿ ಹೆಚ್ಚು ಕಡಿಮೆ? ಈ ಸರಿ ಜಾಸ್ತಿ ಬರುತ್ತೆ ಸರ್, 3 ಲಕ್ಷ ಮೇಲೆ ಬರುತ್ತೆ. ಅಂದ್ರೆ ಹಣ 3 ಲಕ್ಷ ರೂಪಾಯಿ ಆದಾಯ ಬರುತ್ತೆ ಅಂತ? ಅದೇ ಖರ್ಚೇನಿಲ್ಲ ಸರ್, ಅದಕ್ಕೆ ಒಂದು ಅಂದಾಜು. ನಿಮ್ಮ ಅಂದಾಜು ಇದೆ ಸರ್? ಅದ್ರಲ್ಲಿ ಬೇರೆ ಏನೂ ಖರ್ಚು ಇಲ್ಲ? ಖರ್ಚಿಲ್ಲ ಸರ್, ಖರ್ಚೇನಿಲ್ಲ. ಮಾಮೂಲಿ ನಾವು ನೈಸರ್ಗಿಕ ಕೃಷಿ ಮಾಡ್ಕೋತಾ ಇದೀವಲ್ಲ ಅದೇ ಇದು ಮಾಮೂಲಿ. ಆಮೇಲೆ ಈಗ ನೆಕ್ಸ್ಟ್ ಒಂದು ಅರ್ಧ ಎಕರೆ ಬಟರ್ ಫ್ರೂಟ್, 1 ಎಕರೆ ಸೀಬೆ ಹಾಕೊಂಡ್ಬಂದಿದ್ದೀವಿ. ಈಗ ನುಗ್ಗೆಯನ್ನ ಮಾರ್ಬೇಕು ಅಂದ್ರೆ ಏನು ನಿಮ್ಗೆ ಮಾರುಕಟ್ಟೆ ವ್ಯವಸ್ಥೆ? ಮಾರುಕಟ್ಟೆ ಅಂತಂದ್ರೆ ಮಾಮೂಲಿ ಮೈಸೂರು RMC ಇದೆ, ಅಲ್ಲ ಹಾಕೋದು ಮೋರ್ಸ್ಗಳಿದೆ, ಎಲ್ಲಿ ಬೇಕಾದ್ರೆ ಹಾಕೋದು. ನಮ್ಮ ಇದು ನಾವು ಬೆಂಬಲ ಬೆಲೆ ಕೊಡ್ತೀವಿ ಅಂತ ಕಾಯ್ಬೇಕು, ಒಬ್ಬರು ನಾವೇ ಹುಡುಕೋಬೇಕು. ನೀವು ಮಾರುಕಟ್ಟೆ ಹುಡುಕೊಂಡಿದ್ದೀರಾ? ಈಗ ಮಾರುಕಟ್ಟೆ ಹುಡ್ಕೊಂಡಿದ್ದೀವಿ ಸರ್. ಹುಡುಕೊಂಡಿದ್ದೀರಿ? ಮಾರುಕಟ್ಟೆಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಸೂಪರ್ ಮಾರ್ಕೆಟ್ ಗಳು ನಾವು ಬೆಂಬಲ ಬೆಲೆ ಕೇಳೋದು ತಪ್ಪು ಅಂತಾನೆ ಹೇಳ್ತೀವಿ, ಯಾಕೆ ನಾವೇ ಹುಡುಕೋಬೇಕು. ಅಲ್ಲ ಅವರು ಕಡಿಮೆ ಬೆಲೆ ಕೊಡ್ತೀವಿ ಅಂತಾರಪ್ಪ, ಹಾಗೇನ್ ಮಾಡ್ತಾರೆ ಸರ್? ಕಡಿಮೆ ಬೆಲೆ ಕೊಡಕ್ಕೆ ಇದು ಮಾಡಕ್ಕಿಲ್ಲ. ನಿಮ್ಮ ನಿರೀಕ್ಷೆಗಿಂತ ಕಡಿಮೆ ಬೆಲೆ ಬರೋದಿಲ್ಲ, ಯಾಕಂದ್ರೆ ಈಗ ಇಲ್ಲಿ 30 ರೂಪಾಯಿ ಇದ್ದಾಗ ನಮ್ಗೆ 40 ರೂಪಾಯಿ ಕೊಡೋದು, 10 ರೂಪಾಯಿ ಜಾಸ್ತಿ ಅಂದಂಗೆ ಕೊಡ್ತಾರೆ. ಆಮೇಲೆ ನಾವು ಆರ್ಗ್ಯಾನಿಕ್ ಆಗಿ ಬೆಳೀತಾ ಇದೀವಿ ಅಂತಂದಾಗ 10 ರೂಪಾಯಿ ಜಾಸ್ತಿನೇ ಕೊಡ್ತಾರೆ. ಬಂದು ತೋಟ ನೋಡ್ತಾರೆ, ನೋಡ್ಬಿಟ್ಟು ಅವರೇನೇ ಇದು ಮಾಡ್ಕೋತಾರೆ. ಈಗ ಎಲ್ಲವನ್ನು ಕೂಡ ಸಾವಯವ ಕೃಷಿ ಪದ್ಧತಿಯಲ್ಲೇ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ಬೆಳೆಗಳಿಗೂ ಕೂಡ ಸಾವಯವ ಪದ್ಧತಿ ಕೃಷಿ ಪದ್ಧತಿ ಒಗ್ಗುತ್ತಾ? ಈಗ ನುಗ್ಗೆಗೆ ಆಯ್ತು, ಏನೋ ಕೊಡ್ತೀನಿ ಸ್ವಲ್ಪ ಇಳುವರಿ ಕಡಿಮೆ ಬಂದರೂ ಪರವಾಗಿಲ್ಲ ನಡೆಯುತ್ತೆ. ಈ ಬೇರೆ ಬೆಳೆಗಳಿಗೆ ಈಗ ಹತ್ತಿಗೆ ನಾವು ಗೌರ್ಮೆಂಟ್ ಗೊಬ್ಬರ ಹಾಕ್ಲೇಬೇಕು, ಅದಕ್ಕೆ ಈಗ ಹತ್ತಿ ಬಿಟ್ಬಿಟ್ಟು ಈಗ ನಾವು 1 ಎಕರೆ ಅಂತ ಅಂದಲ್ಲ, ಹತ್ತಿ ಬಿಟ್ಬಿಟ್ಟು ಅದಕ್ಕೆ ಸೀಬೆನೂ ಬಟ್ ಫುಟ್ ಹಾಕೊಂತ ಇದ್ರು. ಹೌದಾ? ಈಗ ನುಗ್ಗೆಗೆ ಬೇರೆ ತರದ ಈ ಕಂಬಳಿ ಹುಳು ಬಾಧೆ ಯಾವುದೂ ಇಲ್ಲ ನಮ್ಮಿದ್ರಲ್ಲಿ, ಯಾವ ಇಲ್ಲಿವರೆಗೆ ಏನು ಬಂದಿಲ್ಲ. ಬಂದ್ರೆ ಸರ್ ಕಂಬಳಿ ಹುಳು ಬರಲ್ಲ, ಕಂಬಳಿ ಹುಳು ಅಂತಂದ್ರೆ ಮಾಮೂಲಿ ಎಲೆನಲ್ಲಿ ಅದೇ ಯಾವುದೇ ತರಹದ ಮ್ಯಾನ್ಯುವಲ್ ಆಗಿ ಇದು ಮಾಡ್ಕೋತಾ ಇದ್ವಿ. ಅಂದ್ರೆ ಅದನ್ನ ಮ್ಯಾನ್ಯುವಲ್ ಆಗಿ ಅದನ್ನ ಕಟ್ ಮಾಡ್ಕೊಂಡ್ರೆ ಮುಗೀತು, ಕಟ್ ಮಾಡ್ಬಿಟ್ರೆ ಮುಗೀತು. ಜಾಸ್ತಿ ಆದ್ರೆ ಸರ್? ಜಾಸ್ತಿ ಆಗಿಲ್ಲ ಇಲ್ಲಿವರೆಗೆ ಅಂದ್ರೆ ಅದಕ್ಕೆ ಇದು ಮಾಡ್ತಾರೆ ಸರ್, ಬೇವಿನ ಎಣ್ಣೆ ಸಿಂಪಡಣೆ, ಗೋಕುಪ್ರಭುತ ಸಿಂಪಡಣೆ ಮಾಡ್ತೀವಿ. ಗೋಕುಪ್ರಭುತ ಸಿಂಪಡಣೆ ಮಾಡಿದಾಗ ಆಮೇಲೆ ಅದರಿಂದ ಬರೋದು ಇಲ್ಲಿವರೆಗೂ ಬಂದಿಲ್ಲ. ಈಗ ಸಿಲ್ವರ್ ಮರಗಳನ್ನ ಹಾಕಿದೀನಿ ಅಂತ ಹೇಳಿದ್ರಲ್ಲ, ಅದನ್ನು ಯಾವ ಕ್ರಮದಲ್ಲಿ ಸಿಲ್ವರ್ ಮರಗಳನ್ನ ನೆಟ್ಟಿದ್ದೀರಿ ಹೇಳಿ ಸರ್? ಫಸ್ಟ್ ನೆಟ್ಬೇಕು ನಮ್ಗೆ ಐಡಿಯಾ ಇಲ್ಲ, ಸ್ಟಾರ್ಟಿಂಗ್ ನಾವು ಹೇಳ್ತೇವಲ್ಲ ಫಸ್ಟ್ ಏನೋ ಒಂದು ನೆಡ್ಬೇಕಿತ್ತು, ಏನೋ ಒಂದು ಖುಷಿಯಾಗ ನಮ್ಗೆ ಅರಣ್ಯ ಇಲಾಖೆ ಅರಣ್ಯ ಸಸಿಗಳು ನೆಡ್ಬೇಕು ಅನ್ಕೊಂಡು ಮಾಮೂಲಿ ಒಂದೊಂದು ಅಡಿ ಗುಂಡಿ ತೆಗೆದ್ಬಿಟ್ಟು ಅದಕ್ಕೆ ಯಾವ ಗೊಬ್ಬರನು ಏನು ಹಾಕಿಲ್ಲ, ದನಿ ಗೊಬ್ಬರನು ಹಾಕಿಲ್ಲ, ಅದಕ್ಕೆ ಹಾಕೊಂಡು ನೆಟ್ಕೊಂಡು ಹೋಗ್ಬಿಟ್ಟು ನೆಟ್ಕೊಂಡು ಹೋಗ್ಬಿಟ್ಟು ಅದ ಚೆನ್ನಾಗಿ ನಿಂತ್ಕೊಂಡು ಚೆನ್ನಾಗಿ ನಿಂತ್ಕೊಂಡು ಆದ್ರೆ ನಿಮ್ಗೆ ಆಗ ನೀರು ಇಲ್ಲ ಅಂತೀರಿ ಮಾಡಿದ್ರೆ ಸರ್? ಕೆಳಗಡೆ ಕಟ್ಟೆ ಇತ್ತು, ಕಟ್ಟೆಯಿಂದ ನೀರು, ಕಟ್ಟೆ ನೀರು ಅಂದ್ರೆ ಏನು ಕೈಲೇ ಹುಯ್ತಾ ಇಲ್ಲ? ಇಲ್ಲ, ಮಾಮೂಲಿ ಪಂಪ್ಸೆಟ್ ನಾವು ಹಾಕಿ ಅಂದ್ರೆ ಪಂಪ್ಸೆಟ್ ಒಂದ್ಸರಿ ಮಾಡ್ಬೇಕಂದ್ರೆ ಮಳೆ ಆಕಾಲಿಕ ಮಳೆ ಬೀಳ್ತು, ಸಸಿ ನೆಟ್ಟಾಗ ಒಂದ್ಸರಿ ನೀರು ಹೊಡೆದಿಲ್ಲ ನಾವು. ಯಾಕಂದ್ರೆ ಹಾಕಿ ಜೂನ್ ಅಲ್ಲಿ ಇದೇ ತರ ಎಷ್ಟು 10-11 ಇದೇ ತರ ಮಳೆ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಿತ್ತು. ನಾವು ಬ್ಯಾಸ್ಗೆಲ್ಲ ಏನು ಮಳೆ ನೀರ್ ಬೇಕಾಗಿತ್ತು, ನೀರ್ ಕೇಳಲಿಲ್ಲ ಕೇಳಿಲ್ಲ 6 ತಿಂಗಳು ನಿಂತ್ಕೋತಂದ್ರೆ ಮುಗಿದ್ವಿ. 6 ತಿಂಗಳು ಸುಮಾರು ಅಷ್ಟು ಬಂದ್ಬಿಟ್ಟಿದ್ವು, ಅದಕ್ಕೂ ಹೊತ್ತಿಗೆ ಮಾಡಿದ್ವಲ್ಲ, ಹೊತ್ತಿಗೆ ಮಾಡ್ಬಿಟ್ಟಿದ್ವು. ಇದು ಹೊತ್ತಿಗೆ ಅಂತ ಹಸಿರು ಹೊತ್ತಿಗೆ ಇದಿದೆಯಲ್ಲ, ಅದು ತೆಂಗಿನ ಗರಿ ತೆಂಗಿನದು ಬಟ್ಟೆಗಳು ಎಲ್ಲಕ್ಕೂ ಹಾಕ್ಬಿಟ್ಟಿದೆ, ಅದರಿಂದ ಮಳೆನೂ ಬಿಡ್ತಾರ ಬ್ಯಾಸ್ಗೆ ಪೂರ್ತಿ ಕಳ್ಕೊತು, ಅಂದ್ರೆ ನೀರು ಆವಿ ಆಗದಿರೋ ತರ. ಇವೆಲ್ಲ ಒಂದು ಕೃಷಿ ಪದ್ಧತಿಯನ್ನ ನೀವು ಕಂಡ್ಕೊಂಡಿದ್ದೀರಿ, ಇದು ಹೇಗೆ ಕಂಡ್ಕೊಂಡ್ರೆ, ಅನುಭವದಿಂದ ಕಂಡ್ಕೊಂಡ್ರ ಇಲ್ಲ ಬೇರೆ ಯಾರಾದ್ರೂ ಮಾಡ್ತಾ ಇರೋದ್ರು ನೋಡ್ ಕಂಡ್ಕೊಂಡ್ರ ಸರ್? ತರಬೇತಿ ಮುಖಾಂತರ ಕಂಡ್ಕೊಂಡಿದ್ದೀನಿ, ಸ್ವಂತ ಅನುಭವದಲ್ಲೂ ಮಾಡಿದ್ದೀನಿ, ಬೇರೆ ಯಾರು ಕೃಷಿಕರಿಂದ ನೀವು ನೋಡಿ ತಿಳ್ಕೊಂಡ್ರೆ ಹೇಗೆ ಅಂದ್ರೆ ನಾವು ತರಬೇತಿ ಹೋದಾಗ ನಾವು ಇದಕ್ಕೆ ನಾಗಿನಹಳ್ಳಿ ನಾಗಿನಹಳ್ಳಿ ಒಂದು ನಾಗಿನಹಳ್ಳಿ ಅಂದ್ರೆ ನಾಗಿನಹಳ್ಳಿ ಫಸ್ಟ್ ಊರಂಗ್ ಸಮುದ್ರದಲ್ಲಿ ಇದ್ರು ನಮ್ಮ ಜೆ ಡಿ ಎಸ್ ಅವರು ಇದ್ರ ಕೆಂಚೇಗೌಡರು ಸರ್ ಜೆ ಡಿ ವಿಶ್ವಂಕಪ್ಪನವರು ನಮ್ಮ ವೆಂಕಟೇಶ್ ಸರ್ ಎಲ್ಲ ಅವರು ಕಳಿಸ್ ಪ್ರತಿಯೊಂದು ಟ್ರೈನಿಂಗು ಕಳಿಸೋರು ನಾವು ನಾಗಿನಹಳ್ಳಿ ಆಮೇಲೆ ಆತ್ಮದಿಂದ ನಮ್ಗೆ ಅಹಮದಾಬಾದ್ಗೆ ಕಳಿಸಿದ್ರು ಗುಜರಾತ್ ತರಬೇತಿಗೆ ಕಳಿಸಿದ್ರು ಅಲ್ಲೂ ನೋಡಿದ್ದೀವಿ ಆಮೇಲೆ ಕಲ್ಲಿಕೋಟೆ ಕೇರಳ ಕೇರಳದ ಕಲ್ಲಿಕೋಟೆಯಲ್ಲಿ ಇದು ತೋಟಗಾರಿಕೆ ಬೆಳೆ ಪ್ರತಿಯೊಂದು ಅಲ್ಲಿ ನೋಡಿದ್ವಿ ಅಲ್ಲಿ ನೋಡಿದಾಗ ಸಲ ಅಳ್ಮೆ ಮಾಡ್ಬೇಕಂತ ಇಂಟ್ರೆಸ್ಟ್ ಬಂದಿದ್ದು ಅಲ್ಲ ನೀವು ದೂರ ದೂರ ತರಬೇತಿ ಮೂಲಕ ದೂರ ದೂರ ಊರುಗಳಿಗೆ ಹೋಗಿ ನೋಡಿದ್ರೆ ಆದ್ರೆ ನಿಮ್ಮ ಸುತ್ತಮುತ್ತದ ರೈತರಿಂದ ರೈತರ ಮಾಮೂಲಿ ನಾವು ಏನೇ ಸೈಂಟಿಸ್ಟ್ ಏನೇ ಹೇಳಿದ್ರು ಸ್ವಂತ ಅನುಭವ ರೈತರ ಕಡೆನೂ ತಿಳ್ಕೊಂಡಿದ್ದೀವಿ ಸರ್ ಅನುಭವ ರೈತರ ಹತ್ರನೂ ಇದು ಮಾಡಿದ್ವಿ ಈಗ ನೀವು ಎಲ್ಲದಕ್ಕೂ ಸಂಪೂರ್ಣ ಸಾವಯವ ಅಂದ್ರಿ ಹಾಗಾದ್ರೆ ರಸಗೊಬ್ಬರಗಳನ್ನ ಬಳಸೋದು ಬಿಟ್ಟು ಎಷ್ಟು ವರ್ಷ ಆಯ್ತು ಸರ್ ನಾವು ರಸಗೊಬ್ಬರ ಹೆಚ್ಚು ಕಮ್ಮಿ 13 ವರ್ಷನೇ ಆಯ್ತು 13 ವರ್ಷದ ರಸಗೊಬ್ಬರ ಬಳಸಿಲ್ಲ ಹತ್ತಿಯನ್ನಾಗಾರ 13 ವರ್ಷದಿಂದ ಬಿಟ್ಬಿಟ್ರ ಇಲ್ಲ ಹತ್ತಿ ಅಂತಂದ್ರೆ ಒಂದ್ ಎಕರೆ ಮಾತ್ರ ಮಾಡ್ತಾ ಇದ್ದು ಅದನ್ನ ಲೀಸ್ ಕೊಟ್ಟಿದ್ ಒಂದ್ ಎಕರೆ ಅವ್ರು ಮಾಡ್ತಾ ಇದ್ರು ಅದನ್ನ ಈಗ ಅದೇ ಇದಕ್ಕಾಗ್ತಾ ಇದ್ವಿ ಹೋದ 2 ವರ್ಷದಿಂದ ಅದನ್ನ ಮುಸ್ಕನ್ ಜೋಳಕ್ಕೂ ನಾವು ಇದೇ ಆಗ್ತಾ ಇದ್ವಿ ನೈಸರ್ಗಿಕ ಕೃಷಿಗೆ ಈಗ ಆಹಾರಕ್ಕಾಗಿ ಏನ್ ಬೆಳೆಯನ್ನ ಬೆಳೀತಾ ಇದ್ರಿ ಹೇಗ್ ಬೆಳೀತಾ ಇದ್ರಿ ರಾಗಿ ಸಿರಿಧಾನ್ಯ ಈ ಮನೆ ಬೆಳಕಿಗೆ ಭತ್ತಕ್ಕೆ ಏನ್ ಮಾಡ್ತೀರಿ ಅಕ್ಕಿಗೆ ಭತ್ತ ಮಾಮೂಲಿ ನಮ್ಗೆ ಅಂದ್ರೆ ನಾವು ಗುತ್ತಿಗೆ ಕೊಟ್ಟಿರೋರು ರಾಸಾಯನಿಕ ಬೆಳಿತಾರೆ ಸಾವಯವ ಬೆಳೆದಿರೋ ಗೊತ್ತೈತೆ ನಮ್ಗೆ ಅವ್ರ ಹತ್ರ ಭತ್ತ ತಗೊಂಡು ಬಿಡಿಸ್ಕೊತೀವಿ ಅಂದ್ರೆ ಅದನ್ನ ನೀವು ಸಾವಯವ ಪದ್ಧತಿಯಲ್ಲಿ ಬೆಳೆದಿರೋ ಭತ್ತವನ್ನೇ ಊಟ ಮಾಡ್ತಾ ಇರ್ತೀರಾ ಹೌದಾ ಯಾಕೆ ನೀವು ಯಾಕೆ ಭತ್ತವನ್ನ ಬೆಳಿಬೇಕು ಅಂತ ದೂರ ಸ್ವಲ್ಪ ದೂರ ಇರೋದ್ರಿಂದ ಓಡಾಡಕ್ಕೆ ಕಷ್ಟ ಒಬ್ಬ ಯುವ ರೈತರು ನಿಮ್ ರೀತಿನಲ್ಲಿ ಬಂದು ಹೊಸದಾಗಿ ಕೃಷಿಯನ್ನ ಪ್ರಾರಂಭ ಮಾಡಬೇಕು ನಾನು ನನಗೊಂದಷ್ಟು ಜಮೀನಿದೆ ಅಂತ ಅಂದ್ರೆ ಅವ್ರಿಗೆ ಏನು ನಿಮ್ಮ ಕಿವಿ ಮಾತು ಮತ್ತೆ ಅವ್ರಿಗೆ ಏನ್ ಸಲಹೆ ಕೊಡ್ತೀರಿ ಏನ್ ಸಾಕ್ತಾರೆ ಈ ಎಕ್ಸಾಂಪಲ್ ಹೇಳೋದು ಸ್ಟಾರ್ಟಿಂಗ್ ಒಂದ್ ಪೆಟ್ಟಿಗೆ ಮಾಡಿ ಒಂದ್ ಪೆಟ್ಟಿಗೆ ಆಮೇಲೆ ಇದು ಸಾವಯವದು ಅಷ್ಟೇ ಈಗ ಒಂದೇ ಎಕರೆ ಇರಲಿ 2 ಎಕರೆ ಇರಲಿ ಒಂದೇ ಸರಿ ಪೂರ್ತಿ ಅಡಾಪ್ಟ್ ಮಾಡೋಕ್ಕಾಗಲ್ಲ 10 ಗುಂಟೆಯಷ್ಟು ಫಸ್ಟ್ ಅಡಾಪ್ಟ್ ಮಾಡ್ಕೊಂಡು ಅದರಿಂದ ಸಾಧಕ ಬಾಧಕ ನೋಡ್ಕೊಳ್ಳಿ ಪ್ರತಿಯೊಂದು ಆಮೇಲೆ ಯಾವುದೇ ಇದಾದ್ರು ಒಂದೇ ಬೆಳೆ ಮಾಡಕ್ ಹೋಗ್ಬಾರ್ದು ಒಂದೇ ಬೆಳೆಗ ಈಗ ಹೆಚ್ಚು ಕಡಿಮೆ ಈಗ ಒಂದೇ ಬೆಳೆ ಮಾಡಿದಾಗ ಹತ್ತಿಗೆ ರೇಟ್ ಇರುತ್ತೆ ಒಂದ್ಸರಿ ಹತ್ತಿಗೆ ರೇಟ್ ಇರುತ್ತೆ ಜೋಳಕ್ಕೆ ರೇಟ್ ಇರೋಕ್ಕಿಲ್ಲ ರಾಗಿಗೆ ರೇಟ್ ಇರುತ್ತೆ ಆ ಥರ ಒಂದು ಬೆಳೆ ಲಾಸ್ ಆದರೂ ಒಂದು ಬೆಳೆ ರೇಟ್ ಇರುತ್ತೆ ಆಮೇಲೆ ರೈತ ಆದವನು ಸಮಗ್ರವಾಗಿ ಒಂದೇ ಟಗರಾಗಲಿ ಒಂದು ಟಗರು ಇರಬೇಕು ಹಸು ಇರಬೇಕು ಆಡಿರಬೇಕು ಅದು ಅವಾಗ ರೈತ ಅನ್ನಿಸ್ಕೊಳಕ್ಕೆ ಸಾಧ್ಯ ಅದು ಏನೇ ಇದ್ರೂ ಅದನ್ನು ನೋಡ್ಕೊಳ್ಳೋದಕ್ಕೆ ನಾವಂತೂ ಮನೆ ಹತ್ರ ಇರಬೇಕು ಸರ್ ಈಗ ಮನೆ ಹತ್ರ ಅಂತಂದರೆ ಈಗ ಆಡು ಆಗಲಿ ಈಗ ಹಸು ಆಗಲಿ ಕುರು ಆಗಲಿ ಮಾಮೂಲಿ ಹೊಲ ಹತ್ರ ಹೋಗ್ತೀವಲ್ಲ ಆರಾಮಾಗಿ ಹೊಡ್ಕೊಂಡು ಹೋಗ್ಬೋದು ಅಂದರೆ ನಾವು ಕೃಷಿಯನ್ನು ಬಿಟ್ಟು ಬೇರೆ ಕೆಲಸಗಳಲ್ಲಿ ಹೆಚ್ಚು ತೊಡಗಿಸ್ಕೊಳಕ್ ಹೋದ್ರೆ ಕೃಷಿ ಸ್ವಲ್ಪ ದಾರಿ ತಪ್ಪುತ್ತೆ ಅಂತ ತಪ್ಪುತ್ತೆ ಸರ್ ಅದು ದಾರಿ ತಪ್ಪುತ್ತೆ ಅಂತಂದ್ರೆ ನಾವು ಅದಕ್ಕೆ ಸರ್ ನಾವು ಒಬ್ರು ಒಂದನ್ನು ನಂಬ್ಕೊಂಡ್ರೆ ಅದಕ್ಕೆ ನಂಬ್ಕೊಂಡಿರ್ಬೇಕು ಈಗ ನಾವು ಇಲ್ಲಿ ಜಮೀನು ಏನೋ ಹಾಕ್ಬಿಟ್ಟು ಎಲ್ಲೋ ಹೋಗ್ಬೇಕು ಅಂದ್ಕೊಂಡ್ರೆ ಆಗಲ್ಲ ಅದಕ್ಕೆ ಏನ್ ಬೇಕು ಮಾಡ್ಬಿಟ್ಟು ಬರ್ಬೇಕು ಏನೇ ಆಗಲಿ ದಿನ ನಾವು ನೋಡ್ತಾ ಇರಬೇಕು ಸರ್ ಒಂದು ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ಒಂದು ಹತ್ತಿ ಹೊಲ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಈಗ ಡೈಲಿ ಹೋಗ್ಬಿಟ್ಟು ಒಂದು ಮೂರು ಗಿಡ ನೋಡ್ತಾ ಒಂದು ಮೂರೇ ಗಿಡ ನೋಡ್ತಾ ಇದ್ರೆ ಅದ್ರಲ್ಲಿ ಏನು ಹುಳ ಬಿಡುತ್ತೆ ಅದ್ರಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ದಿನ ಗಮನಿಸ್ತಾ ಪ್ರತಿಯೊಂದು ಗಿಡನು ಗಮನಿಸ್ತಾ ಇದ್ರೆ ನಮ್ಗೆ ಅದರಲ್ಲಿ ಏನೇನು ಪಾಠ ಆಮೇಲೆ ಹಸ್ಕೊಳ್ಳೋಕು ಅಷ್ಟೇ ಏನಾದ್ರು ಹುಷಾರಿಲ್ಲ ಡೈಲಿ ನೋಡಿದ್ರೆ ಅದ್ರ ಕಣ್ಣು ನೋಡಿದ್ರೆ ಸಾಕು ಕಣ್ಣು ಮತ್ತೆ ಬಹಳ ಇದು ಮಾಡಿ ನೋಡ್ಕೊಂಡ್ರೆ ಅವ್ರು ಕಂಪ್ಲೀಟ್ ಆಗಿ ಹುಷಾರಾಯ್ತಿಲ್ಲ ನೋಡ್ಕೋಬಹುದು ಒಟ್ಟಿನಲ್ಲಿ ಒಬ್ಬ ರೈತರಾದವರು ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿಕೋಬೇಕು ಬಿಡುವಿನ ಟೈಮಲ್ಲಿ ಸಮಯದಲ್ಲಿ ನಾವು ಬೇರೆ ಚಟುವಟಿಕೆಗಳನ್ನು ಮಾಡಬೇಕು ಅಂತ ನಿಮ್ಮ ಮಾತಿನ ಅರ್ಥ ಒಳ್ಳೆಯದು ಸುದರ್ಶನ್ ರಾವ್ ಸಿಂಧಿ ಅವರೇ ಇದುವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಸಮಗ್ರ ಕೃಷಿ ಹಾಗೂ ಸಾವಯವ ಕೃಷಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ ನಿಮ್ಮ ನುಗ್ಗೆಯ ಕೃಷಿ ಹಾಗೆ ಏನು ನೀವು ಬೇರೆ ಬೇರೆ ಹಣ್ಣುಗಳ ಬೆಳೆಯನ್ನು ಮಾಡಬೇಕು ಅಂತಿದ್ದೀರಿ ಎಲ್ಲವೂ ಕೂಡ ಒಂದು ಯಶಸ್ವಿ ದಾರಿಯಲ್ಲಿ ನಡೀತಿದೆ ಅಂತ ನಿಮಗೆ ಶುಭಾಶಯ ಕೋರ್ತಾ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ ನಿಮ್ಮ ಜೊತೆಯಲ್ಲಿ ಮಾತಾಡಬೇಕು ಅಂತ ಹೇಳಿ ನಮ್ಮ ಬೇರೆ ರೈತ ಬಾಂಧವರು ನಿಮ್ಮ ಮಾತುಗಳನ್ನು ಕೇಳಿದ ನಂತರ ಅವರಿಗೆ ಆಸೆಯಾಗಿ ನಿಮ್ಮ ಜೊತೆ ಮಾತಾಡಬೇಕು ಅಂದರೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಒಂದು 3 ಬಾರಿ ಹೇಳಿ 9485304 98 ಮತ್ತೊಮ್ಮೆ ಕನ್ನಡದಲ್ಲಿ ಹೇಳಿ 9485304098 ಇನ್ನೊಮ್ಮೆ ಹೇಳಿ 9481530498 ಒಳ್ಳೆಯದು ಎಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಸಮಗ್ರ ಕೃಷಿಯ ಅನುಭವವನ್ನು ಕುರಿತು ಹುಣಸೂರು ತಾಲೂಕು ಗಾವಡಗೆರೆ ಹೋಬಳಿ ಹುಯಿಲಾಳುವಿನ ಕೃಷಿಕ ಸುದರ್ಶನ ರಾವ್ ಶಿಂಧೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ